ಹಂಗೆ ಮೇಲೆ ಸೂಸೈಡ್ ಮಾಡ್ತಾರೆ. ಅಂದಮೇಲೆ ಬ್ಲ್ಯಾಕ್ ಮೇಲ್ ಒತ್ತಡ ತರಬೇಡ. ನಾನು ನಿನಗೆ ಹೊಲಗಳನ್ನು ಕೊಡ್ತೀನಿ ಅಂತ ಹೇಳಿ ಆ ಹೊಲಗಳನ್ನು ಕೊಟ್ಟಿದ್ದೀನಿ, ಒಂದು ಕೊಡೋದಿದ್ದು ಹಾಕಿದ್ರೆ ಕೊಡ್ತೇನೆ. ಆದರೆ ನಿನ್ನ ವಯಸ್ಸಿಗೆ ಮೀರಿ, ನಿನ್ನ ಬುದ್ಧಿಗೆ ಮೀರಿ, ನಿನ್ನ ಪ್ರಬುದ್ಧತೆಯನ್ನು ಮೀರಿ ನೀ ಇದನ್ನು ಕೇಳ್ತಾ ಇದ್ದೀಯ. ನೀ ಕೊಡ್ತೀಯ ಅಂದಿಲ್ಲ ಕೊಡು, ನೀ ಕೊಡ್ತೀಯ ಅಂದಿಲ್ಲ ಕೊಡು ಅಂತ ನನ್ನ ಮೇಲೆ ನೀನು ಒತ್ತಡ ತರಬೇಡ. ಏನಂದ್ಕೊಂಡಿಯ ಕುನ್ನಿ? ನಚಿಕೇತ ವೃಣೀಶ್ವ ಮಾ ಉಪರೋಧೀಹಿ ಉಪರೋಧಂ ಮಾ ಕಾರ್ಷೀಹಿ. ಮಾ ಉಪರೋತ್ಸೀಹಿ ಇಸ್ ಈಕ್ವಲ್ ಟು ಉಪರೋಧಂ ಮಾ ಕಾರ್ಷೀಹಿ. ಬರ್ಕೊಡ್ರಿ, ಮಾ ಉಪರೋತ್ಸೀಹಿ, ಮಾ ಇಸ್ ಈಕ್ವಲ್ ಟು ಮಾಂ. ಮೇಲೆ ಮಾ ಇದೆಯಲ್ಲ ಭಾಷೆದೊಳಗೆ, ವೃಣೀಶ್ವ ವೃಣೀಶ್ವ ಆದ್ಮೇಲೆ ಏನಿದೆ? ಮಾ ಇಸ್ ಈಕ್ವಲ್ ಟು ಮಾಂ. ಮಾ ಮಂತ್ರದಲ್ಲಿದೆ, ಅದು ಮುಂದೆ ಮಾಂ. ಆಮೇಲೆ ಮತ್ತೊಂದು ಮಾ ಉಪರೋತ್ಸೀಹಿ, ಮಾ ಉಪರೋತ್ಸೀಹಿ ಇಸ್ ಈಕ್ವಲ್ ಟು ಉಪರೋಧಂ ಮಾ ಕಾರ್ಷೀಹಿ. ಉಪರೋಧಂ ಅಂದರೆ ಒತ್ತಡ, ಉಪರೋಧಂ ಮಾ ಕಾರ್ಷಿ ಅಂದರೆ ಒತ್ತಡವನ್ನು ತರಬೇಡ. ಹೇಗೆ ಒಬ್ಬ ದರಿದ್ರನು ಅಥವಾ ಬಡವನು ಸಾಹುಕಾರ ಸಾಲಗಾರನಿಗೆ ಶ್ರೀಮಂತ ಬಡವನಿಗೆ ಒತ್ತಡ? ಇಲ್ಲ ಇಲ್ಲ, ಇಲ್ಲ ಹಂಗೆ ಕೊಟ್ಟಾರೆ. ಏನೋ ಪ್ರಾಬ್ಲಮ್, ಎರಡು ಒಂದೇ, ಏನು ಪ್ರಾಬ್ಲಮ್? ಒಬ್ರೊಬ್ಬರ ಮೇಲೆ ಒತ್ತಡ ತರಬಾರ್ದು, ಬ್ಲ್ಯಾಕ್ ಮೇಲ್ ಮಾಡಬಾರ್ದು ಅಷ್ಟೆ. ಆ ದೊಡ್ಡವ ಸಣ್ಣವನು ಮಾಡ್ತಾನೋ, ಸಣ್ಣವ ದೊಡ್ಡವನು ಮಾಡ್ತಾನೋ, ಇಬ್ಬರದ್ದು ತಪ್ಪು. ಅವರ ಸ್ವಾತಂತ್ರ್ಯತೆ ಅವ್ರಿಗಿರ್ಬೇಕು, ಅವ್ರ ಸೈಕಲಾಜಿಕಲ್ ಫ್ರೀಡಮ್ ಅವ್ರು ಎಂಜಾಯ್ ಮಾಡ್ಬೇಕು. ಯಾರದು ಸೈಕಲಾಜಿಕಲ್ ಫ್ರೀಡಮ್ಗೆ ಯಾರೋ ಒತ್ತಡ ತರೋದು? ಜಾತಿ ಹೆಸರಿನಲ್ಲಾಗಲಿ, ಶ್ರೀಮಂತ ಬಡವನ ಹೆಸರಿನಲ್ಲಾಗಲಿ, ಅಂತಸ್ತಿನ ಹೆಸರಿನಲ್ಲಾಗಲಿ, ಅಧಿಕಾರದ ಹೆಸರಿನಲ್ಲಾಗಲಿ, ಅಥವಾ ರಾಜ ಪ್ರಜೆಗಳ ಹೆಸರಿನಲ್ಲಾಗಲಿ, ಧರ್ಮದ ಹೆಸರಿನಲ್ಲಾಗಲಿ, ರಾಷ್ಟ್ರದ ಹೆಸರಿನಲ್ಲಾಗಲಿ, ಯಾರ ಮೇಲೂ ಒತ್ತಡ ತರಬಾರ್ದು. ಒತ್ತಡ ತರುವುದಿರ್ತ ಅವ್ರ ಸ್ವಾತಂತ್ರ್ಯ ಕಸ್ಕೊಂಡಂಗೆ, ಅವ್ರ ಸ್ವಾತಂತ್ರ್ಯದ ಕಸ್ಕೊಳ್ಳೋದು ಒಂದೇ, ಅವ್ರ ಮೇಲೆ ಒತ್ತಡ ತರೋದು ಒಂದೇ. ಅದಕ್ಕೆ ಒತ್ತಡ ತರಬಾರ್ದು. ಇಷ್ಟೇ ಇಲ್ಲಿ ಮುಖ್ಯವಾದಂಥ ಸಂಗತಿ. ಯ ಅಧಮರಣಂ ಉತ್ತಮವರ್ಣ, ಅಧಮರಣಂ ಉತ್ತಮವರ್ಣ, ಥೇರ್ಫೋರ್ ಅತಿಸೃಜ ವಿಮುಂಚ ಏನಂ ವರಂ ಮಾಂ ಪ್ರತಿ, ಏನಂ ವರಂ ಮಾಂ ಪ್ರತಿ ವಿಸೃಜ. ಕಮ ಬಿಟ್ಕೊಟ್ಬಿಡು, ಅದು ಆಸೆನೇ ಬಿಡು ನೀನು, ಅದು ಕ್ರಿಯೆ ಅದ್ರ ಬಗ್ಗೆ ಹೊಳೆ ಸಹಿತ ನೋಡ್ಬೇಡ. ನಾನು ಎಂತೆಂಥ ದೇವತೆಗಳು ಕೇಳಿದ್ರು ಕೊಟ್ಟಿಲ್ಲ ನಾನು, ನೀನು ಅದ್ರ ಬಗ್ಗೆ ನೀನು ಹೊಳೆ ಸಹಿತ ನೋಡ್ಬೇಡ, ಬಿಟ್ಕೊಟ್ಬಿಡು ನಂಗೆ ಅದನ್ನು. ದೇವೈರತ್ರಾಪಿ ವಿಚಿಕಿತ್ಸಿತಂ ಫಲ ಕಿಲ, ದೇವೈರತ್ರಾಪಿ ವಿಚಿಕಿತ್ಸಿತಂ ಕಿಲ ತಂ ಚ ಮೃತ್ಯೋ ಯನ್ನ ಸುಜ್ಞೇಯಮಾತ್ಥ ವಕ್ತಾಚಾಸ್ಯಾದೃರಣ್ಯಃ ನ ಲಭ್ಯಃ. ನಾನ್ಯೋ ವರಃ ತುಲ್ಯ ಏತಸ್ಯ ಕಶ್ಚಿತ್. ನಚಿಕೇತ ಅರ್ಧ ಮನಸ್ಸಿನೊಳಗೆ ವಿಚಾರ ಮಾಡ್ತಾನೆ, ಅರ್ಧ ಹೊರಗೆ ಹಾಕ್ತಾನೆ. ನಾಲಿಗೆ ಕಚ್ಚುತ್ತಾರೆ ನೋಡ್ರಿ, ಹಂಗೆ ಮಾತಾಡ್ತಾ ಮಾತಾಡ್ತಾ ಹಂಗೆ. ಏನು ಏನು ದೇವೈಹಿ ಅತ್ರಾಪಿ ವಿಚಿಕಿತ್ಸಿತಂ ಕಿಲ, ದೇವತೆಗಳು ಕೂಡ ಇದನ್ನು ಜಿಜ್ಞಾಸ ಮಾಡಿದ್ದಾರ, ಇದನ್ನು ತಿಳ್ಕೋಬೇಕು ಅಂತ ಆಶೆಯನ್ನು ವ್ಯಕ್ತಪಡಿಸಿದ್ದಾರ. ತ್ವಂಚ ಮೃತ್ಯು ಯತ್ ನ ಸುಜ್ಞೇಯ ಮಾತ್ರ, ನೀನು ಮೃತ್ಯು ದೇವತಾ ಯಮ ಅವರು ಹಾಗೆ ಕೇಳಿದರೆ ಅವ್ರು ಏನಂತ ಹೇಳಿದಿ, ಇದು ಸುಲಭವಾಗಿ ಅರ್ಥ ಆಗೋ ವಿಷಯ ಅಲ್ಲಪ್ಪ, ಇದನ್ನೆಲ್ಲ ನೀವು ಕೇಳಬೇಡಿ ಅಂತ ಅವ್ರು ಹೇಳಿದಿ. ಹಾಂ ಹಾಂ, ನೀನು ಉತ್ತಮ ಒಬ್ಬ ಆಚಾರ್ಯನಾಗಿದ್ದುಕೊಂಡು ಶ್ರೇಷ್ಠ ಗುರುವಾಗಿದ್ದುಕೊಂಡು ಏ ಮೃತ್ಯು ಎತ್ ನ ಸುಜ್ಞೇಯ ಮಾತ್ರ, ನೀವು ಅವ್ರಿಗೇನಂತ ಹೇಳಿದಿ, ಇದು ತಿಳ್ಕೊಂಬುದು ಭಾರಿ ಕಷ್ಟ, ಇದನ್ನು ಕೇಳಬೇಡ ಅಂತ ಅವ್ರು ಹೇಳಿದ್ರಿ, ಮತ್ತು ನೀವು ಅವ್ರಿಗೆ ಕೊಡಲಿಲ್ಲ. ನನಗನ್ನಿಸ್ತದೆ ವಕ್ತಾಚ ಅಸ್ಯ ತ್ವಾದೃಗ ಅನ್ಯ ನ ಲಭ್ಯ, ಅಂದರೆ ಈ ವಿದ್ಯಾ ನಿನಗೆ 100% ಗೊತ್ತಿದೆ ಅಂತಾಯಿತು, ನಿನ್ನ ಬಿಟ್ಟರೆ ಹೇಳಿಕೊಡೋರು ಬೇರೆ ಯಾರೂ ಇಲ್ಲ ಅಂತಾಯಿತು. ತ್ವಾದೃಶಃ ನಿನ್ನಂಥವ್ರು ಮತ್ತು ಬೇರೆ ಯಾರೂ ಇಲ್ಲ ಅಂತ, ಯಾಕೆಂದರೆ ಅದು ಅಷ್ಟು ಸೂಕ್ಷ್ಮ ಇದೆ, ಆದರೂ ನಿನಗೆ ಅದು ವಿದ್ಯೆ ಗೊತ್ತಿದೆ ಅಂದರೆ ನೀನು ತಾನೇ ಹೇಳಬೇಕಾದದ್ದು, ಅಷ್ಟು ಸೂಕ್ಷ್ಮ ಇದೆ, ಆ ವಿದ್ಯೆ ನಿನಗೆ ಗೊತ್ತಿದೆ, ಆ ಸೂಕ್ಷ್ಮವಾದ ವಿದ್ಯೆ ನಿನಗೆ ಗೊತ್ತಿದೆ ಅಂದಮೇಲೆ ಯಾರು ಹೇಳ್ಕೊಡ್ಬೇಕು ಅದನ್ನು? ನೀನೇ ಹೇಳ್ಕೊಡ್ಬೇಕು ಅಂತ ಇನ್ನು ಸೊಲಿಲಾಕಿ ತನ್ನೊಳಗೆ ತಾನು ಮಾತಾಡಲಿಕ್ಕಾನೆ. ಅನ್ಯ ನ ಲಭ್ಯ, ನಿನ್ನ ಬಿಟ್ಟರೆ ಬೇರೆ ಯಾರು ಸಾಧ್ಯ ಇಲ್ಲ. ಮತ್ತೆ ಇದಕ್ಕೆ ಸಮಾನವಾದ ಇನ್ನೊಂದು ವರವನ್ನು ಕೇಳು ಅಂತ ಹೇಳ್ತೀನಿ. ಇದಕ್ಕೆ ಸಮಾನವಾದ ಇನ್ನೊಂದು ವರ ಯಾವುದು? ನ ಅನ್ಯ ವರ ತುಲ್ಯ, ತುಲ್ಯ ಅಂದರೆ ಸಮಾನ. ಇದಕ್ಕೆ ಸಮಾನವಾದಂತಹ ಇನ್ನೊಂದು ಅನ್ಯ ಬೇರೆ ವರವು ನ ಕಶ್ಚಿತ, ಸಾಧ್ಯವೇ ಇಲ್ಲ, ಇನ್ನೊಂದು ವರ ಇಲ್ಲೇ ಇಲ್ಲ. ನಿನ್ನಂಗೆ ಹೇಳಿಕೊಡೋರು ಇನ್ನೊಬ್ಬರು ಇಲ್ಲ, ಈ ವಿದ್ಯೆದಂಥದ್ದು ಇನ್ನೊಂದು ವಿದ್ಯೆ ಇಲ್ಲ, ನಾ ಕೇಳಿದ ವರ ಬಿಟ್ಟು ಅದಕ್ಕೆ ಸಮಾನವಾದ ಇನ್ನೊಂದು ಬೇರೆ ವರ ಇಲ್ಲ. ಅದಕ್ಕೆ ಸಮಾನವಾದ ಬೇರೆ ಇನ್ನೊಂದು ವರ ಇದ್ರೆ ಹೇಳಬೇಕಾದ್ರೆ ನಾ ಅದನ್ನು ಬಿಡ್ತೀನಿ, ಅದನ್ನು ಕೇಳ್ಕೊತೀನಿ. ಅದು ಅದಕ್ಕೆ ಅದಕ್ಕೆ ಸಮಾನವಾದ ಇನ್ನೊಂದು ವರ ಇಲ್ಲ. ಬ್ರಹ್ಮವಿದ್ಯಾ ನಂಬರ್ 2 ಅಂತದೇನು? -1 ಬ್ರಹ್ಮವಿದ್ಯಾ -1 ಅಂತದೇನು? ದೇವತೆಗಳು ಕೇಳಿದರೂ ಕೂಡ ನೀನು ಅವರಿಗೆ ಹೇಳಿದಿ ಏನಂತ ಹೇಳಿದಿ, ಇದು ಭಾರಿ ಕಷ್ಟದಾಯಕವಾದ ವಿದ್ಯಾ, ಇದು ನಾನು ನಿಮಗೆ ಕೊಡೋದಿಲ್ಲ ಅಂತ ಹೇಳಿದೆ. ದೇವತೆಗಳು ಕೇಳಿದ್ರೂ ಕೊಟ್ಟಿಲ್ಲ ಅಂತಂದಮೇಲೆ ನಾ ಕೇಳಿದ್ದೀನಿ ಈಗ, ಮತ್ತು ನಾನು ಹಾಗೆ ಮೂರ್ಖನಂತೆ ಅವಿದ್ಯಾವಂತನಾಗಿ ಕೇಳಿಲ್ಲ, ನಾನು ಸಾಕಷ್ಟು ಇದ್ರ ಬಗ್ಗೆ ವಿಚಾರ ಮಾಡಿ ನಾನು ಕೇಳ್ತಾ ಇದ್ದೀನಿ. ಏನು ಅಂತಂದರೆ, ಇದರಂಥ ವರ ಇನ್ನೊಂದು ಬೇರೆ ಕೇಳಲಿಕ್ಕಾಗೋದಿಲ್ಲ, ನಿನ್ನಂಥ ಗುರುಗಳನ್ನು ಬೇರೆ ಎಲ್ಲೂ ಇನ್ನು ಸಿಗೋದಿಲ್ಲ. ನಿನಗೆ ಈ ವಿದ್ಯೆ ಗೊತ್ತಿದೆ, ನಿನಗೆ ವಿದ್ಯೆ ಗೊತ್ತಿದೆ, ಮತ್ತು ಇದನ್ನು ಹೇಗೆ ಹೇಳ್ಕೊಳ್ಬೇಕು ಅನ್ನೋಂಥದ್ದು ನೀನು ಆಚಾರನಾಗಿದ್ದರಿಂದಾಗಿ ಮೆಥಡಾಲಜಿ ಕೂಡ ನಿನಗೆ ಗೊತ್ತಿದೆ. ನೀನು ಬಿಟ್ಟು ಬೇರೆ ಯಾರು ಸಿಗ್ತಾರೆ ನನಗೆ? ಮತ್ತು ಇದು ಒಂದು ವರ ಬಿಟ್ಟು ಬೇರೆ ಇನ್ನೊಂದು ಸಮಾನ ವರ ಯಾವುದು? ಆದ್ದರಿಂದ ನೀನು ಈ ವರವನ್ನು ನನಗೆ ಕೊಡಲಿಕ್ಕೆ ಬೇಕು. ಭಾಷ್ಯ ನೋಡಿಕೊಳ್ಳ್ರಿ. ದೇವೈಹಿ ಅತ್ರ ಅಪಿ ಏತಸ್ಮಿನ್ ವಸ್ತುನಿ ವಿಚಿಕಿತ್ಸಿತಂ ಕಿಲ ಇತಿ ಭವತಾ ಇವ ನಹಾಶ್ರುತಂ. ದೇವತೆಗಳು ಈ ವಿಷಯದಲ್ಲಿ ಅತ್ರ ಈ ವಿಷಯದಲ್ಲಿಯೂ ಕೂಡ ಏತಸ್ಮಿನ್ ವಸ್ತುನಿ, ಅತ್ರಾಪಿ ಅಂದರೆ ಏತಸ್ಮಿನ್ ವಸ್ತುನಿ, ವಿಚಿಕಿತ್ಸಿತಂ ಅವರು ತಮ್ಮ ಸಂದೇಹ ತಮ್ಮ ಸಂದೇಹ ಸಹಿತವಾದ ಬೇಡಿಕೆಯನ್ನು ಇಟ್ಟಿದ್ದರು. ಕಿಲ ಇತಿ ಭವತ ಏವ ನ ಶ್ರುತಂ, ನೀನು ಅವರಿಗೆ ವಿದ್ಯೆಯನ್ನು ಕೊಡಲಿಲ್ಲ. ಅನ್ನುವುದನ್ನು ನಹಾಶ್ರುತಂ ನಿನ್ನಿಂದಲೇ ಈಗ ನಾವು ಕೇಳಿದ್ದು, ಮುಂಚೆ ನಾವು ಗೊತ್ತಿಸಿದ್ದಿಲ್ಲ. ಏನು ಗೊತ್ತಿದ್ದಿಲ್ಲ? ದೇವತೆಗಳು ಬಂದು ನೀವು ಕೇಳ್ಕೊಂಡಾರು ಅಂತ ಗೊತ್ತಿದ್ದಿಲ್ಲ. ಈಗ ನಿನ್ನ ಬಾಯಿಂದ ಬಂತು, ನಾ ಈಗ ಬಂದ ಮೇಲೆ ನಾ ವಿಚಾರ ಮಾಡ್ಲಿಕ್ಕಿರ್ತೀನಿ. ದೇವತೆಗಳಿಗೂ ಸಿಗದೇ ಇರೋ ವಿದ್ಯೆ ಇದು ಅಂದಮೇಲೆ ನಾನು ಯಾಕೆ ಬಿಟ್ಕೊಡ್ಬೇಕಿದನ? ಲೆಟ್ ಮೀ ಬಿ ದಿ ಫಸ್ಟ್ ಬೆಂಚ್ ಸ್ಟೂಡೆಂಟ್. ಬಾಕಿಯವರು ಯಾರಿದ್ದರೂ ಕೊನೆ ಕೂತ್ಕೊಳ್ಬೇಕಾದ್ರೆ ನಾ ಬಂದಿದ್ದೇನೆ. ಏನು ಕಡಿಮೆ ದೂರದಿಂದ ಪ್ರಯಾಣ ಮಾಡಿ ಬಂದಿಲ್ಲ, ಮರ್ತ್ಯಲೋಕದಿಂದ ಬಂದಿದ್ದೇನೆ ಇಲ್ಲಿಗೆ. ಆದ್ದರಿಂದ ನಹಾಶ್ರುತಂ ನನ್ನಿಂದ ಈಗ ತಾನೇ ನಿನ್ನ ಮುಖದಿಂದ ಕೇಳಲ್ಪಟ್ಟಿತು. ಏನು ಅಂತಂದರೆ ದೇವತೆಗಳು ಕೇಳಿದ್ರು ನೀನು ಈ ವಿದ್ಯೆಯನ್ನು ಅವ್ರಿಗೆ ಕೊಟ್ಟಿಲ್ಲ ಅನ್ನೋದು. ನೀನೆ ತಾನೇ ಹೇಳಿದ್ದೀಗ, ಏ ನಾ ಎಲ್ಲಿ ಹೇಳಿದೆ ಅಂತ ಅನ್ನಬಾರ್ದು ಅಂಥೇಳಿ. ತ್ವಂಚ ಮೃತ್ಯೋಹೋ ಯದಿ ಅಸ್ಮಾತ್ ಅಸ್ಮಾನ್ನ ಯದಿ ಅಸ್ಮಾನ್ ನ ಸುಜ್ಞೇಯಂ ಆತ್ಮತತ್ವಂ ಅಥ ಕಥಯಸಿ ಅಥ ಪಂಡಿತೈಃ ಅಪಿ ಅವೇದನೀಯತ್ವಾತ್ ತ್ವಂ ಚ ಮೃತ್ಯೋ ಹೇ ಮೃತ್ಯು. ನೀವು ಕಥಯಸಿ ಚೀತ್, ನೀವು ಹೀಗೆ ಹೇಳಿದ್ದಾದರೆ ಹೇಗೆ? ಇದು ಸೂಕ್ಷ್ಮವಾದ ವಿದ್ಯೆ, ಇದಷ್ಟು ಸುಲಭವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಹೇಳಿದ್ದೆ. ಆದರೆ ಇನ್ನು ಪಂಡಿತರ ಗತಿ, ಇತರ ಪಂಡಿತರು, ಇತರ ಆಚಾರ್ಯ ವರ್ಗ, ಅತಃ ಪಂಡಿತೈ ಅಪಿ ಅವೇದನೀಯತ್ವಾತ್, ಅವರಿಗೂ ಯಾರಿಗೂ ಇದು ಗೊತ್ತಿಲ್ಲ ಅಂತಲೇ ಆಯಿತು. ದೇವತೆಗಳಿಗೂ ಗೊತ್ತಿಲ್ಲ. ನೀನು ಹೇಳಿಕೊಡುವಂತಹ ಈ ವಿದ್ಯಾ ತಿಳ್ಕೊಳ್ಳೋದು ಭಾರಿ ಕಷ್ಟ, ಗೊತ್ತಾಯ್ತೋ? ಅಂದಮೇಲೆ ಇತರ ಪಂಡಿತರ ಸ್ಟ್ಯಾಂಡರ್ಡ್ ಏನು? ಏನು ಸ್ಟ್ಯಾಂಡರ್ಡ್ ತಲೆ? ಅವೇದನೀಯತ್ವಾತ್, ಅವರು ಕೂಡ ಇದನ್ನು ತಿಳಿದಿಲ್ಲ ಅಂತಲೇ ಅರ್ಥ ಆಗ್ತದೆ. ಆದ್ದರಿಂದ ವಕ್ತ ವಕ್ತಾಚಾಸ್ಯ ಧರ್ಮಸ್ಯ ತ್ವಾದೃಕ ತ್ವತ್ತುಲ್ಯ ಅನ್ಯಃ ಪಂಡಿತಶ್ಚ ನ ಲಭ್ಯ. ನೋಡಪ್ಪ, ಏನು ತ್ವಾದೃಕ ತ್ವಾಚಾಸ್ಯ ಧರ್ಮಸ್ಯ ವಕ್ತ ಅಸ್ಯ ಧರ್ಮಸ್ಯ ವಕ್ತಾಚ. ಈ ಬ್ರಹ್ಮವಿದ್ಯೆ, ಇಲ್ಲಿ ಧರ್ಮಸ್ಯ ಶಬ್ದ ಅರ್ಥ ಏನು? ಬ್ರಹ್ಮವಿದ್ಯಾ, ಆತ್ಮವಿದ್ಯಾ. ಈ ಆತ್ಮವಿದ್ಯೆಯ ವಕ್ತ ಹೇಳೋರು ತ್ವಾದೃಕ್ ತ್ವಾದೃಕ್ ತ್ವತ್ತುಲ್ಯ. ತ್ವಾದೃಕ್ ಅಂದರೆ ನಿನ್ನ ಸಮಾನ, ತ್ವತ್ತುಲ್ಯ ಅಂದ್ರೆ ಏನು ಸ್ವಾಮೀಜಿ? ತ್ವಾದೃಕ ತ್ವಾದೃಕ ಅಂದ್ರೆ ಏನು? ತ್ವತ್ತುಲ್ಯ, ನಿನ್ನ ಸಮಾನ. ಅನ್ಯ ಪಂಡಿತಶ್ಚ, ಬೇರೆ ಯಾರ ಯಾವ ಪಂಡಿತರು ಕೂಡ ನ ಲಭ್ಯ, ಲಭ್ಯವಿಲ್ಲ. ನಿನ್ನ ಹೊರತುಪಡಿಸಿ ನಿನಗೆ ಸಮಾನವಾದಂಥ ಬೇರೆ ಯಾವ ಪಂಡಿತರು, ಯಾವ ಆಚಾರ್ಯರು, ಯಾವ ಗುರುಗಳು ಕೂಡ ಲಭ್ಯ ಇಲ್ಲ. ಹೇಗೆ ಲಭ್ಯ ಇಲ್ಲ ಅಂದರೆ, ಅನ್ವಿಷ್ಯಮಾಣ ಅಪಿ ನ ಲಭ್ಯ, ಹುಡುಕಿದ್ರೂ ಸಿಗೋದಿಲ್ಲ. ಅನ್ವಿಷ್ಯಮಾಣ ಅಂದ್ರೆ ಗೊತ್ತಾಯ್ತಲ್ಲ, ಅನ್ವೇಷಣೆ, ಅನ್ವೇಷಣೆ. ಹುಡುಕಿದ್ರು ನನ್ನ ನಮ್ಮ ಗಾದಿ ಮಾತು ಅದಕ್ಕೆ ಸೇರಿಸಿ, ಕಣ್ಣಾಗಿ ಎಣ್ಣೆಯಾಗಿ ಹುಡುಕಿದ್ರು ಸಿಗೋದಿಲ್ಲ. ಕಣ್ಣಾಗಿ ಎಣ್ಣೆ ಹಾಕ್ಲಿಕ್ಕೆ ಯಾಕೆ ಹೋಗ್ತಾನೆ? ಆ ಕಾಲಕ್ಕೆ ಆ ನಾನು ನುಡಿಯಿರ್ಬೇಕಾದ್ರೆ ಆವಾಗ ಕೂಡ ಹೈಡ್ರಾಪ್ ಅನ್ನೋದು ಇತ್ತೇನೋ ವರ್ಷ. ಈ ಹೈಡ್ರಾಪ್ ಹಾಕ್ತಾರೆ ನೋಡಿ, ಹಾಕಿ ಕುಡಿಸ್ತಾರೆ, ಹತ್ತು ನಿಮಿಷ ಕುಡಿಸ್ತಾರೆ. ನಾವು ಐ ಟೆಸ್ಟಿಗೆ ಹೋದ್ರೆ ಅದು ಅದು ಡ್ರಾಪ್ ಹಾಕೋಕ್ಕೆ ಮುಂಚೆ ಮಸಕ್ ಮಸಕ್ ಕಾಣಿಸ್ತಿರ್ತದೆ ಅಂತಂದರೆ ಆ ಡ್ರಾಪ್ ಹಾಕಿ 10 ನಿಮಿಷ ಕುಡಿಸಿದ ಮೇಲೆ ಎಲ್ಲ ಮೆಚ್ಚುವ ಕಾಣಿಸ್ತದೆ. ಆಮೇಲೆ ಐ ಟೆಸ್ಟ್ ಮಾಡ್ತಾರೆ. ಸೊ ಚಿಕಿತ್ಸ ಅಲ್ಲ 10 ನಿಮಿಷ ಆದಮೇಲೆ ಹೌದಾ? ಹಾಂ ಹಾಂ, ಮುಂಚೆ ಚೆನ್ನಾಗಿತ್ತು, ಮುಂಚೆ ಸರಿನೇ ಇರ್ತಿತ್ತು. ಹಾಂ, ಸಾಂಜಿ ಹೇಳ್ತಂದ್ರೆ ಶೇಕ್ ಅಂಡ್ ಫೇಕ್ ಅಂತ, ಅಥವಾ ಫೇಕ್ ಇಟ್ ಅಂಡ್ ಶೇಕ್ ಇಟ್ ಅಂತ, ಶೇಕ್ ಇಟ್ ಅಂಡ್ ಫೇಕ್ ಇಟ್. ಹೋಲ್ ಬ್ರಹ್ಮ ವಿದ್ಯಾಸ್ ಲೈಕ್ ದಿಸ್, ಶೇಕ್ ಇಟ್ ಅಂಡ್ ಫೇಕ್ ಇಟ್. ಮೊದಲು ಏನೇನೋ ಹೇಳಿ ಅಲ್ಗಾಡಿಸ್ಬಿಡೋದು ಎಲ್ಲರೂ, ಆಮೇಲೆ ಅದೆಲ್ಲ ಏನು ಹೇಳಿದ್ದೆಲ್ಲ ಏನು ಅರ್ಥನೇ ಇಲ್ಲ ಅಂತ ಅಷ್ಟೇ. ಯಾ ಮೊದಲು ಕೆಡಿಸ್ಬಿಡು, ಅವನು ಬೆಣ್ಣಿತಿಗೆ. ಇವೆಲ್ಲ ನಮ್ಮ ಉತ್ತರ ಕರ್ನಾಟಕದ ಹಳೆಯ ದಾದಿ ಮಾತುಗಳು. ಅದರಂತೆ ಇಲ್ಲಿ ಕೂಡ ಧರ್ಮಸ್ಯ ತ್ವಾದೃಕೆ ಸ್ವತುಲ್ಯ ಅನ್ಯ ಪಂಡಿತಶ್ಚ ನ ಲಭ್ಯ. ಬೇರೆ ಪಂಡಿತರು ಯಾರು ಸಿಗೋದಿಲ್ಲಪ್ಪ, ಅನ್ವೇಷ್ಯಮಾಣ ಅಪಿ, ಕಣ್ಣಲ್ಲಿ ಎಣ್ಣೆ ಹಾಕಿ ಹುಡುಕಿದ್ರು ಸಿಗೋದಿಲ್ಲ. ಕಣ್ಣ ಕಣ್ಣಿಟ್ಟು ನೋಡಿದ್ರು ಸಿಗೋದು. ಕಣ್ಣ ಕಣ್ಣಿಟ್ಟು ಯಾಕೆ ನೋಡ್ತಾನೆ? ಹಾಂ, ಕಣ್ಣಾಗ ಕಣ್ಣಿಟ್ಟು. ಓಹೋ, ಈ ಕ್ಯಾ ಬಾತ್ ಕಣ್ಣ ಕಣ್ಣಿಟ್ಟು ನೋಡೋದಂದ್ರೆ ಈ ಕಣ್ಣಾಗ ಈ ಕಣ್ಣಿಟ್ಟು. ಸಂಸ್ಕೃತದಲ್ಲಿ ಉಪನೇತ್ರ ಅಂತ ಕರೀತಾರೆ, ನೇತ್ರ ಉಪನೇತ್ರ. ಉಪನೇತ್ರ ಅಂತಂದ್ರೇನು? ದ್ಯಾಟ್ ಯು ಟೇಕ್ ದಿ ಅಸಿಸ್ಟೆನ್ಸ್ ಆಫ್. ಯಾವುದ್ರ ಸಹಾಯ ನೀವು ತಗೋತೀಯೋ, ಯಾವುದ್ರ ಸಹಾಯ ನೀವು ತಗೊಳ್ಳೋದ್ರಿಂದ ನಿಚ್ಚಳವಾಗಿ ಕಾಣಲು ಸಾಧ್ಯ ಇದೆಯೋ ಅದನ್ನು ಏನಂತ ಹೇಳ್ತಾರೆ? ಉಪನೇತ್ರ. ಹಾಗೆ ಕಣ್ಣಾಗೆ ಕಣ್ಣಿಟ್ಟು, ಕಣ್ಣಾಗೆ ಎಣ್ಣೆ ಹಾಕ್ಕೊಂಡು, ಪರವಾಗಿಲ್ಲ. ಅನುಷ್ಯಮಾಣ ಅಪಿ ಅಯಂ ತು ವರಃ ನಿಶ್ರೇಯಸ ಪ್ರಾಪ್ತಿ ಹೇತು ಅತಃ ನ ಅನ್ಯ ವರಃ ತುಲ್ಯ ಸದೃಶಃ ಅಸ್ತಿ ಏತಸ್ಯ. ತುಲ್ಯ ಅಂದರೆ ಸದೃಶಃ ಅಂತ. ಅಸ್ತಿ ತಸ್ಯ ಕಶ್ಚಿತ್ ಅಪಿ ಅನಿತ್ಯ ಫಲತ್ವಾತ್ ಅನ್ಯಸ್ಯ ಸರ್ವಸ್ಯ ಏವ ಇತಿ ಅಭಿಪ್ರಾಯಃ. ತ್ವಾದೃಕ್ ತ್ವತ್ತುಲ್ಯಃ ಅನ್ಯಃ ಪಂಡಿತಶ್ಚ ನ ಲಭ್ಯಃ ಅನ್ವೇಷ್ಯಮಾನಃ ಅಪಿ. ಅಯಂ ತು ವರಃ, ನಾ ಕೇಳ್ಕೊಂಡಂಥ ಈ ವರ ಏನಿದೆಯೋ ನಿಶ್ರೇಯಸ ಪ್ರಾಪ್ತಿ ಹೇತು. ನಿಶ್ರೇಯಸ, ನಿಶ್ಚಿತವಾದ ಶ್ರೇಯಸ್ಸನ್ನು ಹೊಂದುವಂತಹ ವಿದ್ಯಾ, ನಿಶ್ಚಿತವಾದ ಶ್ರೇಯಸ್ಸನ್ನು ಹೊಂದುವಂತಹ ವಿದ್ಯಾ ಇದು. ಅಯಂ ತು ವರಃ, ಅಂಥ ವರವನ್ನು ನಾನು ಕೇಳ್ಕೊಂಡೆ. ಅತಃ ಆದ್ದರಿಂದ ಅನ್ಯ ತುಲ್ಯ ವರಹ ನ, ಇದಕ್ಕೆ ಸಮಾನವ ನಿಶ್ಚಿತವಾಗಿಯೂ ಶ್ರೇಯಸ್ಸನ್ನು ಹೊಂದುವಂತಹದ್ದು ಅಂತಂದ ಮೇಲೆ ಅದಕ್ಕೆ ಸಮಾನವಾದ ಇನ್ನೊಂದು ಯಾವುದು ಇರಲಿಕ್ಕೆ ಸಾಧ್ಯ? ಅದು ಶ್ರೇಯಸ್ಸೇ, ಇದು ಶ್ರೇಯಸ್ಸೆ ಅನ್ನಲಿಕ್ಕೆ ಆಗುವುದಿಲ್ಲ. ಒಂದು ಪ್ರೇಯಸ್ ಆಗಿರ್ತದೆ, ಒಂದು ಶ್ರೇಯಸ್. ಹಾಂ, ಅದು ಪ್ರೇಯಸ್ಸು, ಇದು ಶ್ರೇಯಸ್ಸು. ಅದು ಇನ್ನೊಂದು, ಅದು ಪ್ರೇಯಸ್ಸು, ಮತ್ತೊಂದು ಅದು ಶ್ರೇಯಸ್ಸು. ಹಾಗೂ ಅಲ್ಲ, ಶ್ರೇಯಸ್ ಒಂದೇ, ಹೊರತುಪಡಿಸಿ ಎಲ್ಲವೂ ಕೂಡ ಪ್ರೇಯಸ್. ಆ ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು. ಅತಃ ಆದ್ದರಿಂದ ನ ಅನ್ಯ ವರಹ ತುಲ್ಯ ತುಲ್ಯ ಅಂದ್ರೇನು ಸದೃಶ, ಅದಕ್ಕೆ ಸಮಾನವಾದ ಬೇರೆ ಇನ್ನೊಂದು ವರವು ನ ಅಸ್ತಿ, ಯಾವುದು ನನಗೆ ನಿಶ್ಚಿತವಾದ ಶ್ರೇಯಸ್ಸನ್ನು ತಂದುಕೊಡ್ತದೋ ಅದಕ್ಕೆ ಕಾರಣವಾಗ್ತದೋ ಅಂಥ ಇನ್ನೊಂದು ಬೇರೆ ವರ ಇಲ್ಲ. ಏತಸ್ಯ ಕಶ್ಚಿದಪಿ ಅನಿತ್ಯ ಫಲತ್ವಾದ ಅನ್ಯಸ್ಯ, ಯಾಕೆ ಅಂತ ಕೇಳಿದ್ದಾದರೆ ಎಲ್ಲ ಅನ್ಯ ವರಗಳು ಏನಿವೆಯೋ ನಾ ಕೇಳಿದ್ದು ಅನಿತ್ಯ ಫಲ, ಸ್ವರ್ಗ ಇರಲಿ ಅನಿತ್ಯ ಫಲ, ನಮ್ಮಪ್ಪ ನನ್ನನ್ನು ನಗನಗುತ್ತಾ ಸ್ವಾಗತ ಮಾಡ್ತಾನೆ ಅನಿತ್ಯ ಫಲ, ಮತ್ತು ಯಾವಾಗ ಯಾರಿಗೆ ದಾನ ಮಾಡ್ತಾನೋ ಹೇಳಿ ಬರೋಂಗಿಲ್ಲ, ಈಗೇನು ದಾನ ಮಾಡ್ಯಾನೆ ನಾನು ವಾಪಸ್ ಹೋಗ್ತೀನಿ, ಯಾವ ಪ್ರಶ್ನೆ ಬೇರೆ ನಿನ್ನ ನಿನ್ನ ಕೃಪೆಯಿಂದ ನಿನ್ನ ಅನುಗ್ರಹದಿಂದ ವಾಪಸ್ ಹೋಗ್ತೀನಿ, ನೀನು ನಾನು ಮುಂದಿನ ಸಲ ಅಕಸ್ಮಾತ್ ಮತ್ತೆ ಎರಡನೇ ಸಲ ಇನ್ನೊಂದು ಕಡೆ ದಾನ ಮಾಡಿದಾಗ ವಾಪಸ್ ಕಳಿಸ್ತಾ ನಾನೇನು ಮಾಡಿ. ಈ ಎಲ್ಲ ದೃಷ್ಟಿಯಿಂದ ಮೊದಲನೇ ವರನೂ ಅನಿತ್ಯ ಫಲ, ಎರಡನೇ ವರವು ಅನಿತ್ಯ, ಇನ್ನು ಮೂರನೇದು ನೀ ಕೊಟ್ಟಿಯಲ್ಲ ಅದು ಅನಿತ್ಯ ಫಲ. ಎಷ್ಟಂದ್ರೂ ಜಾಯತೆ ಅಸ್ತಿ ವರ್ಧತೆ ವಿಕಾರಗಳಿದ್ದೇ ಇರ್ತವೆ, ಆ ರತ್ನಹಾರಕ್ಕೂ ಒಂದು ಏನಿರ್ತದೆ ಒಂದು ಲಿಮಿಟೇಷನ್ ಇದ್ದೇ ಇರ್ತದೆ. ಅವು ಅವೆಲ್ಲ ಬೆಳ್ಳಿ ಪಾತ್ರೆ ತಿಕ್ಕಿಟ್ಟೆ ನೋಡು, ನಾನಿನ್ನು ನೋಡಿದೀನಿ ಹೆಂಗೆ ಚಿಕ್ಕ ಚಿಕ್ಕ ಆಗ್ಯಾವಲ್ಲ, ಪೆಪ್ಸೋಡೆಂಟ್ ಹಚ್ಚಿ ತಿಕ್ಕ, ಕಾಲ್ಗೇಟ್ ಹಚ್ಚಬೇಕು ಆ್ಯಕ್ಚುಲಿ, ಕಾಲ್ಗೇಟ್ ಹಚ್ಚಿ ತಿಕ್ಕಬೇಕೆ, ಕಾಲ್ಗೇಟ್ ನನ್ನ ಹತ್ರ ಕಾಲ್ಗೇಟ್ ಇಲ್ಲ, ಪೆಪ್ಸೋಡೆಂಟ್ ಇತ್ತು ಅದು ಹಚ್ಚಿ ತಿಕ್ಕಿದ್ದೀನಿ, ಚಕ್ ಚಕ್ರ ಆಗ್ಯಾವ ಅಗದಿ ಹೊಸ ಅವು, ತತ್ರಾಪಿ ಅನಿತ್ಯ ಫಲಮೇವ, ಯಾವಾಗ ನಗ್ಗುತ್ತದೋ ಯಾವಾಗ ಮುರಿದು ಹೋಗ್ತದೋ ಯಾವಾಗ ಒಡೆದು ಹೋಗ್ತದೋ ಯಾವಾಗ ಸೀಳು ಹೋಗ್ತದೋ ಗೊತ್ತಿಲ್ಲ, ಯಾವಾಗ ಕಳೆದು ಹೋಗ್ತದೋ. ಹಂಗೆ ಆ ಬಂಗಾರದ ದೇವತೆಗಳು ಸಾಮಾನವ ನೋಡ ಅದನ್ನು ತಿಕ್ಕ ಅಲ್ಲೇ ನಡೀತದ ತಿಕ್ಕ ನೋಡು, ಅಡಿಗೆ ಶೋಡ ಹಾಕಿ ತಿಕ್ಕಿದ್ರೆ ಯಾವುದು ಅಡಿಗೆ ಶೋಡ. ಓ ಇಲ್ಲೇ ಇದ್ದಾರೆ ಜ್ಯುವೆಲರ್ಸ್, ಬಂಗಾರ ಬಂಗಾರ ಅಡಿಗೆ ಸೋಡ, ಅಡಿಗೆ ಶೋಡದಲ್ಲಿ ಮತ್ತೆ ಬೆಳ್ಳಿ ಬೆಳ್ಳಿ ನಿಂಬೆಹಣ್ಣು ಏನು ಬೇಕಿಲ್ಲ, ಏನೂ ಬೇಕಿಲ್ಲ. ನಮ್ಮ ಕಾಲ್ಗೆಟ್ ಹಚ್ಚಿ ನೋಡ್ರಿ ಹೆಂಗೆ ಫಳ ಫಳ ಹಲ್ಲು ಹೊಳದನ್ನು ಹಿಡಿತ, ಯು ಕ್ಯಾನ್ ಇಮ್ಯಾಜಿನ್ ನಾವು ಈ ಪೇಸ್ಟೆಲ್ಲ ಎಷ್ಟು ಖತರ್ನಾಕವಾಗಿ ತಿಳ್ಕೊಡ್ರಿ. ಅದರೊಳಗೆ ನಮ್ಮ ಪತಂಜಲಿ ಪೇಸ್ಟ್ ಹಚ್ಚಿದೆ ಅದು ಸರಿ ಆಗಲಿಲ್ಲ, ಅದರೊಳಗೆ ಹಲ್ಲಷ್ಟು ಸ್ವಚ್ಛ ಆಗ್ತದೆ. ಹಾಂ ಕೊಲ್ಗೇಟ್ ಪೌಡರ್, ಕೊಲ್ಗೇಟ್ ಪೌಡರ್ ಹಾಕ್ಬೇಕು. ಆದ್ದರಿಂದ ನಾ ಕೇಳ್ಕೊಂಡ ವರಗಳು ಅವೇನು ಶಾಶ್ವತವ, ಅವು ಕೂಡ ತಾತ್ಕಾಲಿಕ ಫಲವನ್ನು ಕೊಡುವಂಥವೇ ಆಗಿವೆ. ಹಾಂ ಇನ್ನು ನೀನು ಕೊಟ್ಟ ವರ ಏನು ಅದು ಕೂಡ ತಾತ್ಕಾಲಿಕವಾಗಿದೆ, ನಾ ಕೇಳ್ಕೊಂಡದ್ದು ತಾತ್ಕಾಲಿಕವಾಗಿದೆ, ಇವು ಯಾವೂ ಶ್ರೇಯಸ್ಸನ್ನು ಕೊಡೋದಿಲ್ಲ. ನನಗೆ ಬೇಕಾದ ನಿಶ್ರೇಯಸವಂಥ ಫಲ ಖಚಿತ ಅಪಿ ಅನಿತ್ಯ ಫಲತ್ವಾತ, ನಾನೇನು ಮಾಡಿ ತಗೊಂಡು. ಆದ್ದರಿಂದ ಅನ್ಯಸ್ಯ ಸರ್ವಸ್ಯೈವ ಇತಿ ಅಭಿಪ್ರಾಯ, ಬೇರೆ ಎಲ್ಲ ವರಗಳು ಅನಿತ್ಯವೇ ಆಗಿದ್ದಾಗ ನಾ ಈ ವರವನ್ನು ಕೇಳೋದ್ರೊಳಗೆ ನನಗೆ ಬೇರೆ ಏನು ಕೇಳಬೇಕು ಅಂತ ಅನಿಸೋದಿಲ್ಲ, ಇದೇ ವರವನ್ನು ನೀನು ಕೊಡು. ಏವ ಮುಕ್ತ ಅಪಿ ಏವ ಮುಕ್ತ ಅಪಿ ಪುನಃ ಪ್ರಲೋಭಯನ್ ವಾಚ ಮೃತ್ಯು. ಇದು ಯಾಕೋ ಹುಡುಗ ಭಾರಿ ಖತರ್ನಾಕ್ ಕಾಣಿಸ್ತಾನ, ನೀವೊಂದಿಷ್ಟು ಸುಲಭವಾಗಿ ದಾರಿ ತಪ್ಪುವುದಲ್ಲ, ಬೇರೆ ರೀತಿಯಲ್ಲಿ ದಾರಿ ತಪ್ಪಿಸ್ಬೇಕು ನನಗೆ ಅಂತೇಳಿ ಅವನು ಬೇರೆ ರೀತಿಯಲ್ಲಿ ಕೇಳ್ತಾನೆ. ಪ್ರಲೋಭನ ಅಮಿಷೆಯನ್ನು ಒಡ್ಡಿ, ಅಮಿಷೆಯನ್ನು ತೋರಿಸಿ ಬಾ, ಅಲ್ಲ ಅವನು ಬರ್ತಾ ನಮ್ಮ ಬಾಗಿಲ ತೆಗೆದ್ರೆ ಹೊರಗಿರ್ತಾನ, ಇಲ್ಲೇ ರಾತ್ರಿಯಲ್ಲೇ ಇಲ್ಲೇ ಬರ್ತಾನೆ, ಇವ್ರು ಹೇಳ್ತಾರೆ ನಾ ಬಂದ್ರಷ್ಟೇ ಹಂಗೆ ಬರ್ತಾನಂತ, ನಾ ಬರೆದು ನೀವು ಬಂದಾಗ ಅವ್ನ ಕೈಗೆ ಸಿಗೋದಿಲ್ಲ. ಸಿಗೋದೇ ಇಲ್ಲ. ನೀವು ನಮ್ಗೆ ಒಂದು ಸೈನ್ ಅದೇ ಅವತ್ತು ಅವ್ರು ಸಿಗ್ಲಿಲ್ಲ ಅಂದ್ರೆ ನೀವು ಹೇಳಿದ್ರೆ ಕೇಳಿದ್ರೆ ಅಂದ್ರೆ ವಿದೌಟ್ ಇದೆ ಏನಾದ್ರು ಇಲ್ಲೆಲ್ಲರೂ ಬಂದಾಗ ಬಂದು ತಿಳ್ಕೊಳಕ್ಕೆ ಸ್ವಾಮೀಜಿ ಬರ್ತಾರಲ್ಲ ಅಂತ. ಹೆಂಗೆ ಅವ್ನು ಸಿಗೋದೇ ಇಲ್ಲ ಅವತ್ತು. ಅವ್ರು ಹಿಂದಿನ ನಾಯಿ ಮಾತ್ರ ಪರ್ಫೆಕ್ಟ್ ಇತ್ತು ಅದು. ನೀವು ಬರೋ ದಿವಸ ಗ್ಯಾರಂಟಿ ಸಿಗ್ತಿದ್ದಿಲ್ಲ. ಇನ್ನು ಇನ್ನೊಂದು ನಾಯಿ ಕಾಳಿ ಅಂತ ಹೇಳೋದು ಸಣ್ಣದು ಇಲ್ಲೇ ಇರ್ತಾನ ರಾತ್ರಿ ಬಾಲ ತಗೊಳ್ಳ ಬಾಲ ಆರಿಸೋದು ನಿಂತು ಬಿಡ್ತಾನೆ. ನಾನು ಗುಡ್ ಮಾರ್ನಿಂಗ್ ಹೇಳಬೇಕು, ಅವ್ನ ಜೊತೆ ಸ್ವಲ್ಪ ಮುಟ್ಬೇಕು, ಎಲ್ಲ ಜಿಗಿತ ಅಂದ ಎರಡು ಸಲ ಅಷ್ಟಾದಮೇಲೆ ಹೋಗ್ಬಿಡ್ತಾನೆ. ಇವತ್ತು ಇದ್ದಿದ್ದಿಲ್ಲ ಎಂತ ನೋಟ್ಬುಕ್ಕೆಲ್ಲ ಇಟ್ಟನಲ್ಲ ಅವನು ಇದ್ದಿದ್ದು ಅವ ಅಲ್ಲೇ ಟೆರೆಸ್ ಮೇಲಿದ್ದ ಟೆರೆಸ್ ಮೇಲಿದ್ದ ಸರಿ ಬಿಡ ಅಂತ ನಾನು ಬಂದುಬಿಟ್ಟೆ. ಬಂದು ಕಟ್ಟೆ ಗಿಟ್ಟೆಲ್ಲ ತೆಗೆದು ಸ್ವಲ್ಪ ಗಾಳಿ ಆಗಲಿ ಅಂತ ಶಬ್ದ ಹತ್ನೋಡು ಹಿಂಗೆ ಬಂದು ರಾಕೆಟ್ ರಾಕೆಟ್ ಬಂದಂಗೆ ಬಂದು ಅವಾಗ ಅವನು ಶುರು ಮಾಡ್ದ ಕೊಯ್ ಕೊಯ್ ಕೊಯ್ ಕೊಯ್ ಕೊಯ್ ಕೊಯ್ ಮತ್ತು ರಾಗಿಣಿಗೆ ಹೇಳಿದೆ ಅಲ್ಲಿ ಹೋಗಿ ಬಿಚ್ಚು ಅಂತ ಹೇಳಿ ಎಲ್ಲಿದೆ ಎಲ್ಲಿದೆ ಶ್ರೇಯಸ್ಸು ಶ್ರೇಯಸ್ಸು ಎಲ್ಲಿದೆಪ್ಪ ಅದಕ್ಕೆ ಹೇಳ್ತಾನೆ ನಿನಗೆ ಹಾಗೆಲ್ಲ ಕೇಳಿದ್ರೆ ನೀನು ದಾರಿ ತಪ್ಪುದಿಲ್ಲ ನಿನಗೆ ಸ್ವಲ್ಪ ಅಮಿಷಗಳನ್ನು ಹೊಡಿತೀನಿ ಸ್ವಲ್ಪ ಆಸೆ ತೋರಿಸ್ತೀನಿ ಕುನ್ನಿ ಕುನ್ನಿನ ಕುನ್ನಿ ಹಂಗೆ ನೋಡಬೇಕು ನಿನಗೆ ಅಂದರೆ ಬಾ ಅಂತ ಶುರು ಮಾಡ್ತಾನೆ ನೋಡಿ. ಶತಾಯುಷಃ ಪುತ್ರ ಪೌತ್ರಾನ್ ಋಣೀಶ್ವ ಬಹೂನ್ ಪಶೂನ್ ಹಸ್ತಿ ಹಿರಣ್ಯಮಶ್ವ ಭೂಮೇರ್ಮಹದಾಯತನಂ ಋಣೀಶ್ವ ಸ್ವಯಂ ಚ ಜೀವಃ ಶರದೋ ಯಾವದಿಚ್ಛಸಿ ತಗೊಳಪ್ಪ ಶತಾಯುಷಃ ನೂರು ವರ್ಷ ಬಾಳು ಶಬ್ದ ನೋಡ್ಕೊಡಿ. ಶತಾಯುಷಃ ಪುತ್ರ ಪೌತ್ರಾನ್ ಋಣೀಶ್ವ ಬಹೂನ್ ಪಶೂನ್ ಹಸ್ತಿ ಹಿರಣ್ಯಂ ಅಶ್ವಾನ್ ಭೂಮೇ ಮಹದಾಯತನಂ ಋಣೀಶ್ವ ಸ್ವಯಂ ಚ ಜೀವ ಶರದೋ ಯಾವದಿಚ್ಛಸಿ ಸ್ವಯಂ ಚ ಜೀವ ಶರದೋ ಯಾವದಿಚ್ಛಸಿ ನೀ ಎಲ್ಲಿ ತನಕ ಇರಬೇಕು ಅಂತ ಅನ್ನಿಸ್ತದೆ ಅಲ್ಲಿ ತನಕ ಇರು. ಹೇಗೆ ಇವೆಲ್ಲ ಪಡ್ಕೊಂಡು ಕಣ್ಣಾರೆ ಇವೆಲ್ಲ ಬಂದಾವ ಅಂತ ನೋಡಿ ಪಟ್ಟಕ್ಕನ್ಸತ್ರೆ ಅವನು ತೊಗೊಂಡು ಏನು ಮಾಡಬೇಕು? ಭಾರಿ ತೀವ್ರವಾಗಿ ಇಚ್ಛೆಪಟ್ಟು ಅವನು ಎಕ್ಸ್ಟ್ರಾರ್ಡಿನರಿ ಕಾರ್ ಆರ್ಡರ್ ಮಾಡ್ದ, ಬೆನ್ಸ್ ಟಾಪ್ ಮಾಡೆಲ್, 1 ಕೋಟಿ ರೂಪಾಯಿ ಬೆನ್ಸ್ ಆರ್ಡರ್ ಮಾಡ್ದ. ಅದು ಬಂದ, ಅದು ಬಂತು, ಬಂದು ಹೇಳಿಸಬೇಕು ಕಾರ್ ಬಂತು ಸರ್, ನಿಮ್ಗೆ ಹೊಸ ಕಾರ್ ಬಂತು. ಹಾಂ, ಅಲ್ಲೇ ತಲೆ ಹೊಳಿಸ್ಬಿಟ್ಟ. ಏನಾಯ್ತು ಏನಾಯ್ತು? ಏನಿಲ್ಲ, ಹೊಸ ಕಾರನ್ನ ಇಟ್ಕೊಂಡು ತೊಗೊಂಡು ಹೋಗ್ಬೇಕು. ಜೀವನ ಇರಬೇಕು, ಇವೆಲ್ಲವೂ ಇರಬೇಕು, ಮತ್ತು ಇವು ಅಷ್ಟು ಆನಂದಿಸ್ಲಿಕ್ಕೆ ನೀನು ಜೀವಿಸಿರ್ಬೇಕು. ತಗೋ ತಥಾಸ್ತು, ಕೇಳು. ಏನೇನು ಕೇಳು? ಶತಾಯುಷಃ, 100 ವರ್ಷ ಪೂರ್ಣ ಆಯುಷ್ಯವನ್ನು ಕೇಳ್ಕೊ ನಮ್ಮ ಪುತ್ರ ಪೌತ್ರ ಮಕ್ಕಳು ಮೊಮ್ಮಕ್ಕಳನ್ನು ಕೇಳ್ಕೊ. ಋಣೇಶ್ ನೀನು ಕೇಳ್ಕೊ, ನಾನು ಅದನ್ನು ಕೊಡ್ತೇನೆ. ಬಹೂನ್ ಪಶು ಸಾಕಷ್ಟು ಸಂಪತ್ತನ್ನು ಕೇಳ್ಕೊ. ಅಷ್ಟೇ ಅಲ್ಲ, ಹಸ್ತಿ ಆನೆ ಆಮೇಲೆ ಹಸ್ತಿ ಹಿರಣ ಹಿರಣ್ಯ ಹುಂಗಾರ ಅಶ್ವಾನ್ ಕುದುರೆ ಮಹದಾಯತನಂ ಭೂಮಿ ನಿನ್ನ ಕಣ್ಣು ಎಲ್ಲಿವರೆಗೂ ಕಾಣಿಸ್ತದೋ ಅಲ್ಲಿವರೆಗೂ ಭೂಮಿ ಮಹದಾಯತನ ಏನು ಧಾರಾಳ ಆಗಿಬಿಟ್ಟ ನೋಡಿಯಮ್ಮ, ಇವಿಷ್ಟು ನೀವು ಕೇಳು, ಇದ್ರೊಳಗೆ ಯಾವುದ್ರ ಒಂದನ್ನು ಕೇಳುವ ಮುಂಚೆ, ಆಮೇಲೆ ಎರಡನೇ ಟೈಮ್ನೊಳಗೆ ಬೇಕಾದ್ರೆ ಇದಷ್ಟನ್ನು ಕೇಳ್ಕೊ ಅಂತ. ಮಹದ ಆಯತನ ವೃಣೀಶ್ವರ ನೀವು ಕೇಳ್ಕೊ, ನಾ ಕೊಡ್ತೀನಿ. ಇಷ್ಟೆಲ್ಲ ಕೊಟ್ಟ ನಂತರ ನೀ ಜೀವಂತ ಇರಲಿಲ್ಲ ಅಂದ್ರೆ ಅದಕ್ಕೆ ಅರ್ಥ ಏನು? ಆದ್ರೆ ಸ್ವಯಂ ಚ ಜೀವ, ನೀ ಜೀವಿಸಿ ಇರಲಿಕ್ಕೆ ಶರದೋ ಯಾವದಿಚ್ಛಸಿ, ಎಲ್ಲಿವರೆಗೂ ನಿನಗೆ ಇರಬೇಕು ಅಂತ ಇಚ್ಛೆ ಇದೆಯೋ ಅಲ್ಲಿವರೆಗೂ ನೀನು ಇರು. ಬರೇ 100 ಇಯರ್ಸ್ ಪೂರ್ಣ ಆಯುಷ್ಯ ಅಂತ ಅಷ್ಟೇ ಹೇಳೋದಲ್ಲ, ಮೊದಲು ಹೇಳಿದೆ ನಿನಗೆ, ಯಾಕೆ ನಿನ್ನ ಮುಖ ಇನ್ನೂ ಏನೂ ಅರಳಲಿಲ್ಲ, ಇನ್ನೊಂದು ಆನೆ ಅಂತ ಹೇಳಿದೆ, ಯಾಕೋ ಏನು ಅನಿಸ್ತಿಲ್ಲ, ಹೋಗ್ರಿ ಹಿರಣ್ಯ ಅಂದೆ, ಏನೋ ಮುಖ ಮತ್ತು ಹಂಗೆ ಕೆಟ್ಟ ಹಂಗೆ ಕುತ್ಕೊಂಡಿದೆ. ಏನು ಹೇಳಬೇಕು ನಿನಗಿನ್ನೆ, ನಾನು ಹೇಳ್ತೀನಿ ಕೇಳು. ತೀರಲಾರದಷ್ಟು ಕೊನೆ ಇಲ್ಲಲಾರದಷ್ಟು ಭೂಮಿಯನ್ನು ನಾನು ನಿನಗೆ ದಾನ ಮಾಡ್ತೀನಿ, ಅದರ ಒಡೆಯ ನೀನಾಗು. ಅಲ್ಲಿಗೂ ಅರಳಿಲ್ಲ, ಯಾಕಂದ್ರೆ ನೀನು ವಿಚಾರ ಮಾಡ್ತಿರ್ಬೋದು, ಇವಷ್ಟು ನಾನು ನಿನಗೆ ಕೊಟ್ಟ ಮೇಲೆ ನೀನೇ ಜೀವಂತ ಇಲ್ಲ ಅಂತಂದರೆ ಇವೇನು ಉಪಯೋಗ ಅಂತ ವಿಚಾರ ಮಾಡ್ತಿರ್ಬೋದು. ನಿಜ ಅದು ಕರೆಕ್ಟ್ ಅದನ್ನು ಹೇಳೋದು. ಆದ್ದರಿಂದ ನಿಗೇನು ಕೊಡ್ತೀನಿ, ನೀ ಇಚ್ಛಾ ಬಂದಾಗ ನೀ ಸಾಯಿ. ಸುಮ್ಮನೆ ಒಂದು ಮಿಸ್ ಕಾಲ್ ಕೊಟ್ಬಿಡು, ನಾನು ಒಂದು ಮಿಸ್ ಕಾಲ್ ಕೊಟ್ಬಿಡೋದು, ಬಂದು ತಗೊಂಡು ಹೋಗ್ತೀನಿ, ಅಲ್ಲಿವರೆಗೂ ನೀ ಇರ್ಬೋದು. ಬ್ಯಾಸಪ್ಪ ಸಾಕಿನ್ನ ಈ ಪೃಥ್ವಿ, ಸಾಕಿನ್ನ ಇದೆಲ್ಲ ಜಗತ್ತು, ಹಾ ಏನಿಲ್ಲ ಇದ್ರೊಳಗೆ ಅಂತ ನೀ ಯಾವಾಗ ಇನ್ನು ಈ ದೇಹ ಬಿಡಬೇಕು ಅಂತ ಇಚ್ಛೆ ಪಡ್ತೀವೋ ಆವಾಗ ನಾ ಬಂದು ನೀನು ಕರ್ಕೊಂಡು ಬಾ ಬಾ ಬಾ. ಇಷ್ಟೆಲ್ಲ ಅವನು ಕೇಳ್ಕೊಂಡಾಗೂ ಕೂಡ ಇವನ ಮನಸ್ಸು ಏನೂ ಕರಗಲಿಲ್ಲ. ಈ ಭಾಷೆ ನೋಡ್ಕೊಡಿ, ಶತಾಯುಷ ಶತಂ ವರ್ಷಾಣಿ ಆಯುಷಿ ಏಷಾಂ ತಾಂ ಶತಾಯುಷಃ ಪುತ್ರ ಪೌತ್ರಾನ್ ಪೂರ್ಣೇಶ್ವರ. ಕೇಳ್ಕೊ, ಏನು ಶತಾಯುಷವನ್ನು ಕೇಳ್ಕೊ. ನಿಮ್ಮ ಅಮ್ಮಾಜಿ ಏನು ಯಮಲೋಕಕ್ಕೆ ಹೋಗಿ ಶತಾಯುಷ ಬೇಕು ಅಂತ ಕೇಳ್ಕೊಂಬಂದ್ರು ಏನು? ರೇರ್ ರೀ, ಜನ 200 ವರ್ಷ ಬಾಳೋದಿಲ್ಲ. ನಿನ್ನೆ ಫುಲ್ ಫುಟ್ಬಾಲ್ ಕಸ ಗುಡ್ಸ್ಯಾರ ನೋಡಿ, ಆ ಗುತ್ತೆಪ್ಪ ಸರಿಸ್ಬಿಡ್ರಿ, ಸರಿ ಸರಿ ಯಾಕೆ ನಾ ಮಾಡ್ತೀನಿ, ಅವ್ನಿಗೆ ಕೊಡ್ರಿ ಅಂತ ನಾ ಹೇಳ್ತಾನೆ. ಕೊಡೋಣ, ನನಗೇನಾಗುತ್ತೆ, ನಾ ಮಾಡ್ತೀನಿ, ನಾನು ಮಾಡಕ್ತಾನೆ, ಇನ್ನೊಬ್ರು ಕೊಡೋಣ. ಇಷ್ಟು ಕಟ್ಟ ಶತಾಯುಷಿ, ಇಷ್ಟು ಜ್ಞಾನ ಭಂಡಾರ ಇಟ್ಕೊಂಡಂಥ ಶತಾಯುಷಿ, ವ್ಯವಹಾರ ಜ್ಞಾನವನ್ನು ಹೊಂದಿದಂಥ ಶತಾಯುಷಿ, ಆರೋಗ್ಯವಂತರಾದಂಥ ಶತಾಯುಷಿ. ನಾ ಸುಮ್ಮನೆ ಆವಾಗಿವಾಗ ಸಾರಿ ಫಾರ್ ದ್ಯಾಟ್, ಸುಮ್ಮನೆ ಕಲ್ಪನೆ ಮಾಡ್ತಿರ್ತೀನಿ ಇವ್ರ ಸಾವು ಹೆಂಗೆ ಬರ್ತದೆ. ಕೂತಲ್ಲೇ ಕಣ್ಣು ಮುಚ್ಚಿಬಿಡ್ತಾರೆ, ಮುಗಿದೋಗ್ತದೆ, ಇಷ್ಟಾಯ್ತು ಮಲಗಿದಲ್ಲೇ. ಏಕೆಂದರೆ ಪ್ರಪಂಚಕ್ಕೆ ಕೊಟ್ಟು ತಗೊಳ್ಳೋದು ಏನೂ ಇಲ್ಲ, ಯಾರ ಮೇಲೆ ಯಾವ ಋಣ ಇಲ್ಲ, ಯಾರಿಂದ ಯಾವ ಋಣ ಇಲ್ಲ, ಇವ್ರ ಋಣ ಯಾರ ಮೇಲಿಲ್ಲ, ಯಾರ ಋಣವೂ ಇವ್ರ ಮೇಲಿಲ್ಲ, ಇಂಥ ಸಾವ ಹೆಂಗೆ ಬರ್ತದೆ? ಅನಾಯಾಸ. ಮತ್ತು ಮಾರಾಯ ಒಂದು ದಿವಸನೂ ದೇವ್ರಿಗೆ ನಮಸ್ಕಾರ ಮಾಡಿಲ್ಲ. ಇಲ್ಲ ಅದೆಲ್ಲ ಸನ್ಯಾಸ ಕೊಂಟಾರಲ್ಲ, ಈಗ ಸನ್ಯಾಸ ಕೊಂಟಾರಲ್ಲ, ನನ್ನ ತಿಳಿದ ಮಟ್ಟಿಗೆ ಅವ್ರ ವಯಸ್ಸನ್ನ 52 ವರ್ಷದವರೆಗೂ ಅವ್ರ ಮನೆಯಲ್ಲಿ ಪೂಜೆ ಮಾಡೋದು ನೋಡಿಲ್ಲ. ಅಂದರೆ ಈಗ 50 ವರ್ಷಗಳ ಹಿಂದೆ, ಅರ್ಥಾತ್ ಈಗ 50 ವರ್ಷಗಳಿಂದ ಪೂಜೆ ಮಾಡೋದು ಬಿಟ್ಟಾರು. ಪೂಜೆ ಜಪ ಗಾಯತ್ರಿ ಜಪ ಎಂಥದ್ದು ಕರ್ಮ ಕರ್ಮ ಕಾಂಡ ನಮ್ಮ ಉಪನ್ಯಾಸವಾದ ಕೇಳಿಬಿಟ್ಟಾರೆ ಕಿಮ್ಯಾಕೂರು ಕೂಡ ಇಂಥ ಮನುಷ್ಯ ಆದರೆ ಆರೋಗ್ಯ ಫಸ್ಟ್ ಕ್ಲಾಸ್ ಆಗಿದೆ ಸಂಕಲ್ಪ ತುಂಬ ಶುದ್ಧವಾದ ಸಂಕಲ್ಪ ಈದೃಶಃ ಶತಾಯುಷಿ ಭವತಿ ನಿಮಗೆ ಸಾಧ್ಯವೇ ಇಲ್ಲ ಅಮೇಝಿಂಗ್ ವ್ಯಕ್ತಿತ್ವ ಆನೆಸ್ಟ್ಲಿ ಮತ್ತು ಅಷ್ಟೇ ಅಲ್ಲ ಇಟ್ಲೀಸ್ಟ್ ನೀವು ಕೇಳ್ತಾನೆ ಪುತ್ರ ಪೌತ್ರ ಎಲ್ಲರೂ ಕೊಡ್ತೀನಿ ಕೇಳ್ಕೊ ಅಂತ ಏನು ಹೇಳ್ತಾನೆ ಇವರು ಏನೂ ಕೇಳ್ಕೋದ್ರೂ ಎಲ್ಲ ಇದ್ದಾರೆ ಇವರು ಪೌತ್ರಿ ಇವರ ಪೌತ್ರಿ ಕೂಡ ಪೌತ್ರಿ ಪುತ್ರ ಇದನ್ನು ಗುರುನಾಥ ಭಟ್ಟ ಅಂತಿದ್ದಾನೆ ಪುತ್ರ ಬರ್ತಾನ ಅದು ಹಾಂ ಹಾಂ ಹಾಂ ಅಂತ ಬರ್ತಾನ ಕಾಡು ಹುಲಿ ಬಂದ ಬರ್ತಾನ ಹೌದು ನೋಡಿ ಐ ವಿಟ್ನೆಸ್ ಐ ವಿಟ್ನೆಸ್ ಏನ ವಿಚಿತ್ರ ಅಂದ್ರೆ ಏನ್ ಮಾಡ್ತಾರೆ ಕಷ್ಟ ಇದೆ ಕೊಡ್ರಿ ಅಂತ ಇವ್ರೇನಂತ ನೋಡು ಎಷ್ಟು ಮಾಡ್ಬೇಕು ಏನ್ ಮಾಡ್ಬೇಕು ಮಾಡ್ಬಿಟ್ಟೆ ಇನ್ ಕೇಳಿ ಏಕಃ ಅದ್ವಿತೀಯ ಶತಾಯುಷಿ ಅತ್ರ ಅಸ್ಮಿನ್ ಆಶ್ರಮೇ ಅಸ್ತಿ ಅಮೇಜಿ ಅದಕ್ಕೆ ಪೂಜ್ಯ ಸ್ವಾಮೀಜಿ ಈ ಸಲ ಅಂತೂ ಗೌರವದ ಮೇಲೆ ಗೌರವದ ಮೇಲೆ ಗೌರವ ಕೊಟ್ಟರು ಮಾಮಗ ಮಾಮ ವಾಂಗ ಬರ್ರಿ ಮಾಮ ವಾಂಗ ಬರ್ರಿ ಕೂತ್ಕೊಡ್ರಿ ಅಯ್ಯೇ ಪುತ್ರ ಪೌತ್ರ ವೃಣೀಶ್ವ ಭಾಷೆ ನೋಡ್ಕೊಳ್ಳಿ ಕಿಂಚ ಗವಾದಿ ಲಕ್ಷಣ ಬಹೂನ್ ಪಶು ಹಸ್ತಿ ಹಿರಣ್ಯಂ ಹಸ್ತಿ ಏನಿದೆ ಹಸ್ತಿ ಹಿರಣ್ಯಂ ಹಸ್ತಿ ಎರಡು ಸಲ ಯಾಕೆ ಬಂತದ್ದು ಹಸ್ತಿ ಹಿರಣ್ಯಂ ಅಂದ್ರೆ ಹಸ್ತಿ ಚ ಹಿರಣ್ಯಂ ಚ ಹಸ್ತಿ ಆನೆಗಳು ಮತ್ತು ಹಿರಣ್ಯ ಸರಿ ಹಸ್ತಿ ಹಿರಣ್ಯಂ ಹಸ್ತಿ ಹಿರಣ್ಯಂ ಹಸ್ತಿ ಚ ಹಿರಣ್ಯಂ ಚ ಹಸ್ತಿ ಚ ಹಿರಣ್ಯಂ ಹಸ್ತಿ ಹಿರಣ್ಯಂ ಹಸ್ತಿ ಹಿರಣ್ಯಂ ಅಶ್ವಾಶ್ಚ ಅಶ್ವಾಶ್ಚ ಕಿಂಚ ಭೂಮೇಹಿ ಕಿಂಚ ಭೂಮೇಹಿ ಪೃಥ್ವ್ಯಾ ಪೃಥ್ವ್ಯಾ ಮಹದ್ ವಿಸ್ತೀರ್ಣಂ ಆಯತನಂ ಆಶ್ರಯಂ ಮಂಡಲಂ ರಾಜ್ಯಂ ಋಣೀಶ್ವ ಇಷ್ಟೇ ಅಲ್ಲಪ್ಪ ಹಸು ಇತ್ಯಾದಿಗಳ ಲಕ್ಷಣಗಳಿಂದ ಕೂಡಿದಂತಹ ಅನೇಕ ಪಶುಗಳ ರಾಶಿಯನ್ನು ಕೇಳ್ಕೊ 10,000, 20,000, 50,000 ಎಷ್ಟು ಬೇಕು ಕೇಳು ಬಾ ಬಾ ಅಂತ ಬಂದು ನಿಂತು ಬಿಡ್ತಾನೆ ಅಂತ ಎಲ್ಲರೂ ಬಂದಿದ್ದು ಬಿಡು ತುಗ ಕೇಳು ಎಷ್ಟು ಬೇಕು ಕೇಳು ಬರೀ ಅಷ್ಟೇ ಅಲ್ಲ ಮತ್ತು ನಿನಗೆ ಆನೆಗಳು ಮತ್ತು ಸಾಕಷ್ಟು ಐಶ್ವರ್ಯ ಹಿರಣ್ಯಂ ಆನಂತರ ಹಸ್ತಿ ಹಿರಣ್ಯಂ ಕುದುರೆಗಳು ಅಶ್ವಾಶ್ಚ ಏಕೆಂದರೆ ಇಷ್ಟು ಹಸುಗಳನ್ನು ನೀ ಪಡೆದ ಮೇಲೆ ಆ ಹಸುಗಳನ್ನು ಕಾಯಲಿಕ್ಕೆ ದನ ಕಾಯೋದು ಉಪಯೋಗ ಇಲ್ಲ ಯಾರು ಬೇಕು ಅದಕ್ಕೆ ಕುದುರೆ ಬೇಕು ಆ ಕುದುರೆ ಮೇಲೆ ಕೂತ್ಕೊಂಡು ಕಾಯ ಒಬ್ಬ ರೈತ ಅಮೇರಿಕದೊಳಗೆ ಕೆನಡಾದೊಳಗೆ ಸ್ಪೆಷಲಿ ಒಬ್ಬ ರೈತ ಅಮೇರಿಕದೊಳಗೆ ಹೊರಟು ಕೆನಡಾನೂ ಹೊರಟು ಒಬ್ಬ ರೈತ ಕಡಿಮೆ 400 ಆಕಳುಗಳನ್ನ ಇಟ್ಟಿರ್ತಾರೆ ಅದಕ್ಕಾಗಿ ಕಮೇ ಕಮ್ಮೆ ಒಂದು 1,000 ಎಕರೆ ಭೂಮಿಯನ್ನು ಮೇಲಿಕ್ಕಿರು. ಇವ ಮಿನಿಮಮ್ ರೈತ, ಇವ ಚೋಟ ರೈತ. ನಾ ಹೋಗಿ ಬಂದೆ, ನೋಡಿ ಬಂದೆ. ಕೆನಡಾ ನೋಡೋ ವಿಷಯ ಹೇಳ್ತಾ ಇಲ್ಲ, ಕೆನಡಾದೊಳಗೆ ಇಂಥ ಉದಾಹರಣೆಗಳನ್ನು ಕಣ್ಣಾರೆ ನೋಡಿ ಅನುಭವಿಸ್ಕೊಂಡಿದ್ದೆ. ಅದನ್ನ ಕಾಯಲಿಕ್ಕೆ ಕುದುರೆ, ಒಂದು 4 ಜನ ಕುದುರೆ ಮೇಲೆ ಕೂತ್ಕೊಂಡು, 4 ಕುದುರೆ ಮೇಲೆ ಕೂತ್ಕೊಂಡು 4 ಜನ 4 ದಿಕ್ಕಿಗೆ ಹೋಗ್ತಾರೆ. ಕಾಯ್ತು ಹೆಂಗಿರ್ತಾವೆ, ಹೆಂಗಿರ್ತಾವೆ ಹಸು ಅಲ್ಲ, ವಿದೇಶಿ ತಳಿ. ಇನ್ನೂರಿಗೆ ಸ್ವದೇಶಿ, ಅವರಿಗೆ ಅದೇ ಸ್ವದೇಶಿ. ಅವರಿಗೆ ಅದೇ ಸ್ವದೇಶಿ, ನಿರುಪಯುಕ್ತ ಸ್ವದೇಶಿ. ಪಂಚಗವ್ಯ ಆಗೋದಿಲ್ಲ ಅವರು, ಇರೋ ಪಂಚಗವ್ಯ ಆಗ್ತದೆ. ಒಂದು ಹಸು ಬೇಕಂತ ನೋಡಿ ತಂದು, ಚಲೋ ಹಸು ಇದ್ದರೆ ಹಣ ಕೊಡೋಣಂತ. ಆದರೆ ಗೀರ್, ತಮಿಳ್, ತಮಿಳಿಯನ್ ಕೇಳಿ ನೋಡಿ. ಹೋಗಿದ್ದ ಮತ್ತೆ ಬಂದಿರ್ಬೋದು. ಏನ್ರಿ ಚಲೋ ಜಾತಿ ಸ್ವದೇಶಿ ಹಸು ಬಂದಿದೆ ಅಂತ ಕೊಡ್ತೀನಿ. ಒಂದು ಕಡೆ ಕಟ್ಟಿ ಹಾಕ್ಬಿಟ್ರೆ ಬೇಮೈಕ್ ಹೋಗ್ತೀನಿ. ಶಂಭು ಬೆಳಿಗ್ಗೆ ಸಾಯಂಕಾಲ ಬಂದು ಹಂಗೆ ಹೇಳ, ಹಂಗೆ ಹೇಳ. ಅಗರ್ ಆಪ್ ಯಾರು ಅನೇಕ ಕಾಯಂ ಹೋಗ್ಯಾತೋ ಆಪು ಏಕನ ದೂದು ಹಾಕಿದ್ದೆ ಅಂತ ಅಂತಾನೆ. ಓ ಗಾಯಕ ಸೇವಾ ಕರ್ಣಿಸಿ ಪುಣ್ಯ ಮಿಳಿತಾರೆ. ಬಿಹಾರಿ ಬ್ರಾಹ್ಮಣ ಹಸು ಒಂದ ಇರ್ಲಿ, ಅಡ್ಗೆ ಮನೆ ಬೇಡ ಅಂತ. ಬೇಡಪ್ಪ ಬೇಡ, ಕೂದಿದ್ ಕೊಟ್ಟು ಬಾರಿಸುತ್ತ. ಸೊ ಹಸುಗಳನ್ನ, ಆನೆಯನ್ನ, ಐಶ್ವರ್ಯವನ್ನ ಇಷ್ಟೇ ಅಲ್ಲ, ಕಿಂಚ ಇಷ್ಟೇ ಅಲ್ಲ, ಕಿಂಚ ಅಂದ್ರೆ ಇಷ್ಟೇ ಅಲ್ಲ, ಭೂಮಿ ಪೃಥ್ವಿ ಮೇಲೆ ಮಹತ್ ವಿಸ್ತರಣ ವಿಸ್ತೀರ್ಣ ಸಾಕಷ್ಟು ದೂರದವರೆಗೆ ಆಯತನ ಇದ್ದಂತಹ ಸ್ಥಾನವನ್ನು, ಆ ಭೂಮಿಯನ್ನು ಆಶ್ರಯಂ ಮಂಡಲಂ ರಾಜ್ಯಂ ಋಣೀಶ್ವ. ಈ ರಾಜ್ಯವನ್ನೇ ಕೇಳು, ಮಂಡಲವನ್ನೇ ಕೇಳು. ಮಂಡಲ ಅಂದರೆ ಮಾಂಡಲಿಕ, ರಾಜ್ಯ ಅಂದರೆ ಪೂರ್ಣ ರಾಜ್ಯ, ಅಂದರೆ ರಾಷ್ಟ್ರಕ್ಕೆ ರಾಷ್ಟ್ರವನ್ನು ಕೇಳಬೇಕು. ಕೊಟ್ಟು ಮುಗಿತು, ಕೊಡ್ಲಿಕ್ಕೇನೋ ನೋಡಿ ಅದು ರಕ್ತ ಹೆಂಗದ. ನೆಹರು ಅವ್ರು ಕೇಳಿದ್ರೆ ನೀವು ಕೊಟ್ಬಿಟ್ಟು, 400 ಮೈಲು ನೆಹರು ಬಿಟ್ಕೊಟ್ಟದ್ದು ಚೀನಾದವ್ರಿಗೆ. ಹಂಗೆ ಬಿಟ್ಕೊಟ್ಟಾಗ ನಮ್ದು ಮಾನಸರೋವರ, ಕೈಲಾಸ ಎಲ್ಲ ನಮ್ಮ ಕೈ ಬಿಟ್ಟು 400 ಮೈಲು. ಈಗ ಅದು ನಮ್ದಲ್ಲ ಮಾನಸ, ಮಾನಸರೋವರ ನಿಮ್ಮ ತಲೆಯಾಗಿ ನಿಮ್ಮದು, ಆದರೆ ಅದು ಆ ಭೂಮಿ ನೀವು ಸೇರಿಲ್ಲ, ಚೀನಾದ್ರೂ ಸೇರಿ. ಅದಕ್ಕೆ ನೀವು ವೀಸಾ ತೊಗೋಬೇಕು. ಆ ವೀಸಾ ಕೊಟ್ಟಿರೋದಿಲ್ಲ, ಮತ್ತು ಕಾಟ ಕೊಡ್ತಾರೆ. ರೋಡ್ ಮಾಡಿಲ್ಲ, ಈಗ ಇವ್ರು ಮೊನ್ನೆ ಹೋಗಿಲ್ಲ, ರೋಡ್ ಮಾಡಬೇಕು ಅಂತ ಮಾತಾಡ್ಕೊಂಡಾರೆ, ಮಾಡಿಕೊಡ್ತೀನಿ ಅಂತ ಹೇಳೋದು. ನಮಗದು ಪಿಲಿಗ್ರಿಮ್, ಪವಿತ್ರ ಸ್ಥಾನ. ಅವ್ರಿಗೇನಿಲ್ಲ, ಅದೊಂದು ಕೆರೆ ಅಷ್ಟೇ ರೀ. ಮಾನಸರು ಅದನ್ನ ಪಾರ್ಲಿಮೆಂಟ್ನ ಕೇಳ್ತಾರೆ ನೆಹರುಗೆ, ವಾಜಪೇಯಿ, 400 ಮೈಲ್ ನೀವು ಚೆನ್ನಾಗಿ ಬಿಟ್ಕೊಟ್ಬಿಟ್ರಲ್ಲ, ಏನು ಬುದ್ಧಿಗಿದ್ದೀಯಾ ಅಂತ ಯಾಕೆ ಬಿಟ್ಕೊಟ್ರು? ಇವರು ಉತ್ತರ ಕೊಡ್ತಾರೆ, ಅಲ್ಲಿ ಏನು ಬೆಳೆಯಂಗೆ ಇಲ್ಲ, ಒಂದು ಹುಲ್ಲು ಕಡಿಸಿದ್ದು ಬೆಳೆಯಂಗಿಲ್ಲ, ಅದಕ್ಕೆಲ್ಲ ಮತ್ತೆ ಏನು ಮಾಡುತ್ತೆ ಅಂತ ಬಿಟ್ಬಿಟ್ರು. ನಿನ್ನ ತಲೆ ಮೇಲೂ ಏನು ಬೆಳೀತಾ ಇಲ್ಲ, ಅದನ್ನು ಬಿಟ್ಬಿಡು ಅಂತ. ಹಿಂಗೆ ಡೈರೆಕ್ಟ್ ಇದೇ ಶಬ್ದ ವಾಸ್ಪೇಪು ಮಾಡಿದ್ದು ಪಾರ್ಲಿಮೆಂಟ್ನೊಳಗೆ. ನಥಿಂಗ್ ಗ್ರೋಸ್ ಆನ್ ಯುವರ್ ಹೆಡ್, ಕ್ಯಾನ್ ಯು ಗಿವ್ ಅಪ್ ಯುವರ್ ಹೆಡ್ ಅಂತ. ಇಫ್ ಯು ಕ್ಯಾನ್ ಗಿವ್ ಅಪ್ ದಿ ಲ್ಯಾಂಡ್, ಯು ಗಿವ್ ಅಪ್ ದಿ ಹೆಡ್ ಆಲ್ಸೋ. ತಡನ್ನು ಬಿಟ್ಕೊಡು. ಹಂಗೆ ಕೊಟ್ಟು ಬಂದು ಯಾರ್ಯಾರು ಏನು ಕೇಳ್ತಾರಲ್ಲ ಕೊಟ್ಟು ಬಂಗ್ಲಾದವ್ರು ಬಂದರು ಅವ್ರಿಗೆ ಬಿಟ್ಕೊಟ್ವಿ, ಪಾಕಿಸ್ತಾನದವ್ರು ಅವ್ರಿಗೆ ಬಿಟ್ಕೊಟ್ವಿ, ಪಶ್ಚಿಮ ಬಂಗಾಳ ಅವ್ರಿಗೆ ಪೂರ್ವ ಬಂಗಾಳ ಅವ್ರಿಗೂ ಬಿಟ್ಕೊಟ್ವಿ. ಅದು ಪಶ್ಚಿಮ ಬಂಗಾಳ ಅಂತ ಓಕೆ, ಯಾ ಬಾಂಗ್ಲಾದೇಶ್ ಮೊದಲು ಅದು ಪೂರ್ವ ಪಾಕಿಸ್ತಾನ, ಇದು ಪಶ್ಚಿಮ ಪಾಕಿಸ್ತಾನ, ಎರಡು ಪಾಕಿಸ್ತಾನ ಮೊದಲು. ಆಮೇಲೆ ಅದನ್ನು ಸೋಲಿಸಿ ನಾವು ಗೆದ್ಕೊಂಡ್ವಿ. ಗೆದ್ಕೊಂಡ್ಮೇಲೆ ಬಂಗ್ಲಾದವ್ರಿಗೆ ಇನ್ನು ಇದು ಸಂತೋಷವಾಗಿದೆ ಅಂತ ಅವ್ರು ಕೊಟ್ವಿ. ನಾವು ಗೆದ್ಕೊಂಡು ಕೊಟ್ಟದ್ದು ನಮ್ಮ ಸೈನಿಕರು ಶಾಸ್ತ್ರ ಸುತ್ತಿದ್ದರು. ಸೊ ಭೂಮಿ ತಗೋ, ಎಷ್ಟು ಭೂಮಿ ಬೇಕು ನಿನಗೆ? ವಿಸ್ತರಣಂ ಆಯತನಂ ಆಶ್ರಯಂ ಮಂಡಲಂ ರಾಜ್ಯಂ ಋಣೀಶ್ವ ಕಿಂಚ ಸರ್ವಮಪಿ ಏತದ ಅನರ್ಥಕಂ ಸ್ವಯಂ ಚ ಸ್ವಯಂ ಸ್ವಯಂ ಚೇತ ಸ್ವಯಂ ಚೇತ ಅಲ್ಪಾಯುಹು ಇತ್ಯತ ಆಹ. ಇಷ್ಟೆಲ್ಲ ಕೊಟ್ಟ ನಂತರವೂ ನಿನ್ನ ಆಯುಷ್ಯ ಅಲ್ಪಾಯುಷ್ಯ ಆಯಿತು ಅಂತಂದರೆ ನೀನು ಅದು ಏನು ಮಾಡ್ತೀವಿ ಕೊಟ್ಟದ್ದೆಲ್ಲ ತಗೊಂಡು? ಆದ ಕಾರಣ ನಾನು ಹೇಳ್ತೀನಿ ಕೇಳು, ಸ್ವಯಂ ಚ ಜೀವ ತ್ವಂ ಜೀವಧಾರಯ ಶರೀರಂ. ಹೇ ಜೀವ, ನೀನು ಜೀವ ತಾನೆ, ಸ್ವಯಂ ನೀನು ಧಾರಯ ಶರೀರಂ, ಈ ಶರೀರವನ್ನು ಧರಿಸು. ಎಲ್ಲಿವರೆಗೂ ಧರಿಸ್ಬೇಕು ಅದನ್ನು ಆಶೀರ್ವಾದ ಮಾಡ್ತೀನಿ ನಿಮಗೆ. ಸಮಗ್ರ ಇಂದ್ರಿಯ ಕಲಾಪಂ ಶರದ ವರ್ಷಾಣಿ ಯಾವದಿಚ್ಛಸಿ ಜೀವಿತುಂ. ಈ ಸಮಗ್ರ ಇಂದ್ರಿಯಗಳು ಎಷ್ಟು ಭೋಗಿಸಬೇಕು ಅಂತ ಇದೆಯೋ ಅಷ್ಟು ಭೋಗಿಸಿ, ನಿನಗೆ ಸಾಕನಿಸ್ಬೇಕು. ಇನ್ನು ಇಂದ್ರಿಯ ಭೋಗ ಸಾಕಪ್ಪ, ಅಷ್ಟರವರೆಗೆ ಜೀವಿಸಿ. ಯಮ ಏನೋ ಇನ್ನೂ ಜೀವಂತ ಇರಬೇಕು ಅಂತಾನೆ ಅವನು. ಯಮನೂ ಭಾರಿ ಟ್ರಿಕ್ಕಿ ಇದ್ದಾನೆ ಹೇಳ್ತೀನಿ ಕೇಳು. ಯಮ ಏನೋ ಇರಬೇಕು ಅಂತಾನೆ, ಆದರೆ ಇಂದ್ರಿಯಗಳು ಅವುಗಳ ಪರಿಮಿತಿಯಲ್ಲೇ ಇರ್ತಾವೆ ತಾನೆ. ಅವು ತಮ್ಮ ಪಟುತ್ವವನ್ನು ಕಳ್ಕೊಂಬಿಡ್ತವೆ. ಕಣ್ಣು ಕಣ್ಣ ಪಟ್ಟಿತ್ತು ಅಂತ ಕಳ್ಕೊಂಬಿಡ್ತದೆ. ಇಲ್ಲ ನಾನು ಕ್ಯಾಟ್ರೇಟ್ ಮಾಡಿಸೋತೀನಿ, ಮಾಡಿಸ್ಕೊಂಡು ಬಾ, ಮತ್ತೆ ಜೀವಿಸಿ ಸೆಕೆಂಡ್ ಕ್ಯಾಟ್ರೇಟ್ ಕೊಟ್ಟು. ಅವಕ್ಕೆ ಅವುಗಳ ಲಿಮಿಟೇಷನ್ ಇರ್ತದೆ. ಅದು ಹುಡುಗಿಗೇನು ತಿಳಿಲಿಕ್ಕಿಲ್ಲ ಅಂತ ತಗೊಂಡು ತಗೋ. ಎಷ್ಟು ಭೋಗ ಮಾಡ್ತೀಯ ಭೋಗ ಮಾಡು ತಗೋ, ಎಷ್ಟು ಇಂದ್ರಿಯ ಭೋಗ ಮಾಡ್ತೀಯ ಮಾಡು ತಗೋ, ಕೊಡ್ತೀನಿ. ನಿನಗೆ ಯಾವಾಗ ಸಾಕು ಅನ್ನಿಸ್ತದೋ ಆವಾಗ ನೀ ಬರ್ಬೋದು. ನಾನು ಹೇಳಿದ್ದೆಲ್ಲ ಒಂದು ಮಿಸ್ ಕಾಲ್ ಕೊಟ್ಬಿಡು. ಏತತ್ತುಲ್ಯಂ ಯದಿ ಮನ್ಯಸೇ ವರಂ ಋಣೀಶ್ವ ವಿತ್ತಂ ಚಿರಜೀವಿಕಾಂ ಚ ಮಹಾಭೂಮೌ ನಚಿಕೇತಃ ತ್ವಮೇಧಿ ಕಾಮಾನಾಂ ತ್ವಾ ಕಾಮಭಾಜಂ ಕರೋಮಿ ಏತತ್ತುಲ್ಯಂ ಯದಿ ಮನ್ಯಸೇ ವರಂ ಋಣೀಶ್ವ ವಿತ್ತಂ ಚಿರಜೀವಿಕಾಂ ಚ ಮಹಾಭೂಮೌ ನಚಿಕೇತಸ್ತ್ವ ನಚಿಕೇತಸ್ತ್ವಮೇಧಿ ಕಾಮಾನಾಂ ತ್ವಾ ಕಾಮಭಾಜಂ ಕರೋಮಿ. ಇದಕ್ಕೆ ಸರಿಸಮವಾದ ಇನ್ನೊಂದು ಬೇರೆ ಯಾವುದಾದ್ರೂ ವರ ನಿನ್ನ ಮನಸ್ಸಿನೋಗಿದ್ರೆ ಅದನ್ನು ಕೇಳ್ಕೊ. ಏತತ್ತುಲ್ಯಂ ಯದಿ ಮನ್ಯಸೆ ವರಂ, ಯದಿ ಮನ್ಯಸೆ ನೀನು ನಿನ್ನ ಸ್ವಂತ ಆಸೆಯಿಂದ ಇದಕ್ಕೆ ಸರಿಸಮಾನ ಅಥವಾ ಇದಕ್ಕೆ ಮೀರಿದಂತ ಇನ್ನೊಂದು ಏನಾದರೂ ಇಚ್ಛೆ ಇದ್ರೆ ಅದನ್ನು ಕೇಳ್ಕೊ. ಪುರೇಶ್ವ ವಿತ್ತಂ, ಸಂಪತ್ತು ಕೊಡ್ತೇನೆ ನಿನಗೆ, ಚಿರಜೀವಿಕಾಂಶ ಸಾಕಷ್ಟು ಲೈಫ್ ಕೊಡ್ತೇನೆ ನಿನಗೆ, ಮಹಾಭೂಮವು ಮಹಾಭೂಮಿನ ಕೊಡ್ತೇನೆ. ಇದಷ್ಟನ್ನು ಏನು ಚಿಕೇತ ತ್ವಂ ಏಧಿ, ಇದಷ್ಟನ್ನು ನೀ ತಗೋ, ಇನ್ನೂ ಏನು ಕೇಳಿದ್ರೆ ಅದನ್ನು ಕೇಳು. ಏನದು? ನೀ ಕೇಳಿದ್ದೆಲ್ಲವನ್ನು ಕಾಮಾನಾಂತ್ವಾ ಕಾಮ ಭಾಜಂ ಕರೋಮಿ, ನೀನು ಯಾವ ರೀತಿ ಇಚ್ಛಾನುಸಾರವಾಗಿ ಜೀವನ ಮಾಡ್ತೀಯೋ ಆ ರೀತಿ ಇಚ್ಛಾನುಸಾರ ಜೀವನ ಮಾಡಲಿಕ್ಕೆ ನಿನಗೆ ಅವಕಾಶ ಮಾಡಿಕೊಡು. ಕಾಮಭಾಜಂ ಇಚ್ಛಾನುಸಾರ ಯಾವ ರೀತಿ ಜೀವನ ಮಾಡಬೇಕು ಅಂತ ಇಷ್ಟಪಡ್ತೀಯೋ ಆ ರೀತಿ ನಿನಗೆ ಅವಕಾಶ ಮಾಡಿಕೊಡ್ತೀವಿ. ತಗೋ. ಏತತ್ತುಲ್ಯಂ ಯಥಾ ಉಪದಿಷ್ಟೇನ ಸದೃಶಂ ಅನ್ಯಮಪಿ ಯದಿ ಮನ್ಯಸೇ ವರಂ ತಮಪಿ ವೃಣೀಶ್ವ. ಇದಕ್ಕೆ ಸಮಾನವಾದಂತಹ ಅಥವಾ ಇದನ್ನು ಮೀರಿದಂತಹ ಇನ್ನೊಂದು ಯಾವುದಾದ್ರೂ ಇಚ್ಛಾ ನಿನಗನ್ನಿಸ್ತಾ ಇದ್ದರೆ, ಏ ಇದೆಲ್ಲ ಏನು ಮಾಡೋದ, ಇದು ಮೀರಿ ಅದೇ ಜನ ಅದು ಕೂಡ ನನಗೆ ಅಂತ ಜನಿಸಿದರೆ, ಆ ಯಥಾ ಉಪದಿಷ್ಟೇನ ನಾನು ಹೇಳದಂತೆ ಸದೃಶ ಮನ್ಯಮಪಿ, ಇದಕ್ಕಿಂತ ಬೇರೆ ಇದಕ್ಕೆ ಸಮಾನವಾದ ಅಂತ ಬೇರೆ ಯಾವುದಾದ್ರು ಯದಿ ಮನ್ಯಸೆ ನೀ ಅಂದ್ಕೊಂಡಿದ್ದರೆ, ವರಂ ತಮ ತಮಪಿ ವರಂ ವೃಣೇಶ್ವ, ಆ ವರವನ್ನು ಕೇಳ್ಕೊ. ಈಗ ಕೊಟ್ಟಿದ್ದನ್ನೆಲ್ಲ ವಾಪಸ್ ತೊಗೊಳ್ಳೋದಿಲ್ಲ. ಪ್ರಲೋಭನ ಅಂದ್ರೆ ಎಷ್ಟು ಪ್ರಲೋಭನ! ಮಹಾಭ್ರಷ್ಟಾಚಾರ, ಮಹಾಭ್ರಷ್ಟಾಚಾರ. ಏನು ಬ್ರಹ್ಮವಿದ್ಯೆನೇ ಪಡ್ಕೋಬಾರ್ದು ಇವರು ಮರ್ತ್ಯರು, ಬ್ರಹ್ಮವಿದ್ಯೆ ಪಡ್ಕೋಬಾರ್ದು. ಅಲ್ಲೇ ಫಸ್ಟ್ ಭ್ರಷ್ಟಾಚಾರ ಸ್ಟಾರ್ಟ್. ಯಾವ ಎಟ್ ಎನಿ ಕಾಸ್ಟ್ ಇವನಿಗೆ ಬ್ರಹ್ಮವಿದ್ಯೆ ಸಿಗ್ಬಾರ್ದು. ಕೇಳು, ಇನ್ನು ಈ ಕೊಟ್ಟದನ್ನು ವಾಪಸ್ ಒಂದು ತೊಳೋದಿಲ್ಲ, ಕೊಟ್ಟದ್ದು ಕೊಟ್ಟಾತಿದ್ದ, ಮತ್ತೇನು ಬೇಕಿಲ್ಲ, ಕೇಳ್ಕೊ ಕೊಡ್ತೇನೆ. ಕಿಂಚ ಏನೇನು ಕೊಡ್ತೀನಿ ಗೊತ್ತಾ? ವಿತ್ತಂ ಪ್ರಭೂತಂ ಹಿರಣ್ಯರತ್ನಾದಿ ಚಿರಜೀವಿಕಾಂಚ ಸಹ ವಿತ್ತೇನ ವೃಣೀಶ್ವ ಇತ್ಯೇತತ್. ನೋಡು, ಎಷ್ಟು ಬೇಕಷ್ಟು ನಿನಗೆ ಸಂಪತ್ತನ್ನು ಕೊಡ್ತೀನಿ, ಪ್ರಭೂತಂ ತುಂಬಿ ಕೊಡ್ತೀನಿ, ಮತ್ತೆ ಬಂಗಾರ, ಮತ್ತೆ ಚಿರಜೀವಿಕಾಂಚ, ಚಿರಂಜೀವಿ ಮಾಡಿಬಿಡ್ತೇನೆ. ಹೋಗಿ ತಗೋ ಚಿರಂಜೀವಿ, ನಚಿಕೇತ ಚಿರಂಜೀವಿ ಮಾಡಿಬಿಡ್ತೇನೆ. ಸಹ ವಿತ್ತೇನ ಋಣೀಶ್ವ ಇತ್ತೇತ. ನಿನ್ನ ಅಷ್ಟು ಸಂಪತ್ತು ಎಲ್ಲ ಜೊತೆಗೆ ನಿನಗೆ ಚಿರಂಜೀವಿಯನ್ನಾಗಿ ಮಾಡ್ತೀನಿ. ಋಣೀಶ್ವ ಏತತ್ ಋಣೀಶ್ವ, ನೀನು ಅದನ್ನು ಪಡ್ಕೋ, ಕೇಳ್ಕೋ. ಕಿಂ ಬಹುನಾ ಮಹತ್ಯಾಂ ಭೂಮೌ ರಾಜಾ ನಚಿಕೇತಃ ತ್ವಂ ಏಧಿ ಭವ. ತಗೋ, ಭಾರತದ ರಾಷ್ಟ್ರಪತಿಯನ್ನು ಮಾಡು. ಇನ್ನು ಇದಕ್ಕಿಂತ ದೊಡ್ಡದಾಗಿ ಏನು ಹಂಗೇನಿತ್ತು ಅದನ್ನು ಕೇಳು. ನಿನಗೆ ರಾಜ ಮಾಡಿಬಿಟ್ಟೆ, ನಚಿಕೇತ ರಾಜ. ಯಾರಿಗೆ ಅಟ್ರಾಕ್ಟ್ ಆಗ್ಬಿಡ್ರಿ? ಮಾ ಕೇತಿ ಹೇ ಮೈ ಪ್ರೈಮ್ ಮಿನಿಸ್ಟರ್ ಬನು, ಮಾ ಕೇತಿ ಹೇ ಧೂಳಿ ಪಟ. ಇಟಲಿಗೆ ಮುಖ ಏನು ತೋರಿಸ್ತಾಳಕ್ಕೆ, ಅದೊಂದು ದೊಡ್ಡ ಚಿಂತೆ ಇತ್ತು. ಈಗ ಇನ್ನೂ ಅಲ್ಲಿ ಪಾಸ್ಪೋರ್ಟ್, ಇಂಡಿಯನ್ ಪಾಸ್ಪೋರ್ಟ್ ಇಲ್ಲ ಅವಳ ಹತ್ರ. ಯು ಶುಡ್ ನೋ ದ್ಯಾಟ್ ಬೋತ್ ಆಫ್ ದೆಮ್ ದೇ ಡೋಂಟ್ ಹ್ಯಾವ್ ಇಂಡಿಯನ್ ಪಾಸ್ಪೋರ್ಟ್. ಗೊತ್ತಿಲ್ಲಪ್ಪ, ಅದು ಏನು ಗೋಲ್ ಮಾಲ್ ಮಾಡ್ತಾರೋ, ಏನು ಕಾಯ್ದೆ ಅವನು ನನಗೆ ಗೊತ್ತಿಲ್ಲ. ಕಾಯ್ದೆಯೊಳಗೆ ಮಾಡಿರ್ತಾರ, ಹಂಗೇನು ಕಾಯ್ದೆ ಇಲ್ಲ ಅಂತಂದ್ರೆ ಅವರು ಭಾರತೀಯರು ಅಲ್ಲ ಅನ್ನಂಗಾಯ್ತು. ಭಾರತೀಯರು ಅಲ್ಲ ಅಂತ ಆಗ್ತದೆ, ಆದರೂ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ಪ್ರೈಮ್ ಮಿನಿಸ್ಟರ್ ಆಗ್ಲಿಕ್ಕೆ ಅವಕಾಶ ಕೊಡ್ತಾರೆ. ಹಾ, ನಿನಗೇನು ಮಾಡ್ತೀನಿ ನಾನು, ಮಹಾರಾಜನ ನಚಿಕೇತ ರಾಜ ನಚಿಕೇತ ತಮ್ ಈಧಿ, ನೀನು ರಾಜ ನಚಿಕೇತ ಆಗಿ ನೀನು ಮೆರೀತೀಯ, ಕೇಳ್ಕೋ. ಕಿಂಚ ಅನ್ಯತ ಕಾಮಾನಾಂ ದಿವ್ಯಾನಾಂ ಮಾನುಷಾಣಾಂ ಚ ತ್ವಾ ತ್ವಾಂ ಕಾಮಭಾಜಂ ಕಾಮಭಾಗಿನಂ ಕಾಮಾನ್ ಕರೋಮಿ ಕಾಮಾರ್ಹಂ ಕರೋಮಿ ಸತ್ಯ ಸಂಕಲ್ಪಃ ಹಿ ಅಹಂ ದೇವಃ. ನನಗೆ ಕಾಮಗಳೇ ಕಡಿಮೆ ಆಗಿಬಿಟ್ರೆ ನಾನು ಏನು ಮಾಡಲಿ ಅಂತ ನಿನ್ನ ಮನಸ್ಸಿನಾಗ ಬುದ್ಧಿ ಬರೋದು ಬೇಡ, ನಿನ್ನ ಕಾಮಗಳು ಕಡಿಮೆ ಆಗದಂಗೆ ನೋಡ್ಕೊಳ್ತೀನಿ. ಇನ್ಬಿಲ್ಟ್ ಅನ್ಲಿಮಿಟೆಡ್ ಕಾಮ, ಇನ್ಬಿಲ್ಟ್ ಅನ್ಲಿಮಿಟೆಡ್ ಕಾಮ ನೋಡಿ ಬರ್ತ ನೋಡೋದು. ಮಾನುಷಾನಾಂಚ ತ್ವಾ ತ್ವಾಂ ಕಾಮಭಾಜಂ ಕಾಮಭಾಗ್ಯಂ ಕಾಮಾರ್ಹಂ ಕಾಮಾರ್ಹಂ ಕರೋಮಿ. ನಿನ್ನ ಕಾಮಗಳು ಮುಗಿದು ಹೋಗಿದ್ರೂ ಸಿದ್ಧಿಯಲ್ಲ, ನೀನು ಮತ್ತೆ ಕಾಮಗಳನ್ನು ಕಾಮಿಸೋದಕ್ಕೆ ಅರ್ಹತೆಯನ್ನು ಪಡಿತೀಯ. ಕಾಮಾರ್ಹಂ ಕರೋಮಿ, ಬರೀ ಅದಕ್ಕೇನು ಮಾಡಬೇಕು, ಸತ್ಯ ಸಂಕಲ್ಪ. ನಾ ಈ ಥರ ಹೇಳಬೇಕಾ, ನಾನೇ ಸಾಮಾನ್ಯ ಅಂತ ತಿಳ್ಕೊಬೇಡ, ನಾನು ಸತ್ಯ ಸಂಕಲ್ಪ, ಅಹಂ ದೇವನ್. ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಕಡೆದು, ಎಲ್ಲವನ್ನೂ ಕೊಡ್ತೇನೆ. ಸತ್ಯ ಸಂಕಲ್ಪ ಅಹಂ ದೇವ, ನಾನು ದೇವತ, ನಾನು ಯಾರು, ಸತ್ಯ ಸಂಕಲ್ಪ ದೇವತ. ನನ್ನ ಮೇಲೆ ಡೌಟ್ ಮಾಡಬೇಡ, ನೀ ಕೇಳಿ ನೋಡು ನಾ ಹೆಂಗೆ ತಥಾಸ್ತು ಹೇಳ್ತೀನಿ, ಸುಮ್ಮನೆ ಕೇಳು. ನಾವು ಕೈ ಮುಗಿದು ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ಏನ ಮಾರ್ಗೇಣ ಮಹಿ ಮಹಿ ಶಾಂತ ಕೇಳ್ತೀವಿ. ಇನ್ನು ಕೇಳಬಾರ್ದ ನಾವು, ಎಷ್ಟು ಸಾಮ್ರಾಜ್ಯ, ಮೈಹಿ ಪ್ರೈಮ್ ಮಿನಿಸ್ಟರ್, ಮೈಹಿ ರಾಷ್ಟ್ರಪತಿ, ಸಬ್ಕುಚ್ ಮೈಹಿ ಹೋಜಾವ. ಯೇ ಕಾಮ ದುರ್ಲಭ ಮರ್ತ್ಯ ಲೋಕೇ ಸರ್ವಾಂ ಕಾಮಾಗು ಚಂದತಃ ಪ್ರಾರ್ಥಯಸ್ವ. ಇಮಾ ರಾಮಾಃ ಸರತಃ ಸತೂರ್ಯಾಃ ನಹಿ ದೃಶಾ ಲಭ್ಯನೀಯಾ ಮನುಷ್ಯೈ ಆಭಿರ್ಮತ್ಪ್ರತ್ತಾಭಿಃ ಪರಿಚಾರಯಸ್ವ. ನಚಿಕೇತೋ ಮರಣಂ ಮಾನು ಪ್ರಾಕ್ಷೀಃ ಅಂತಾನೆ ನಚಿಕೇತ. ಅದು ಏನೇನು ಕೊಡಬೇಕು ಅಂತೀಯ, ಅದನ್ನೆಲ್ಲ ಸುಮ್ಮನೆ ಯಾಕೆ ನೀ ಕಳ್ಕೊತಿ, ಅವಷ್ಟು ನಿನ್ನ ಹತ್ರವ ಎಲ್ಲ ಇಟ್ಕೋ. ನೀ ಕೊಡೋ ರಥ ನೀನೇ ಇಟ್ಕೋ, ನೀ ಕೊಡೋ ರಾಜ್ಯ ನೀನೇ ಇಟ್ಕೋ, ಸುಮ್ಮನೆ ಕೊಟ್ಟು ಯಾಕೆ ಕಳ್ಕೊತಿ. ನಾನು ಏನು ಕೇಳೇನೋ ಅದು ಮಾತ್ರ ಕೊಟ್ಟು. ಹಾಂ, ಲಭ್ಯನೀಯ ಮನುಷ್ಯೈ ನಹಿ ದೃಶ ಲಭ್ಯನೀಯ ಮನುಷ್ಯೈ ಆಭಿ ಮತ್ ಪ್ರತಾಭಿ. ಎಲ್ಲ ಶಬ್ದ ನೋಟ್ ಮಾಡ್ಕೊಂಡು ಸ್ವಲ್ಪ. ಯೇ ಕಾಮ ದುರ್ಲಭ ಮರ್ತ್ಯ ಲೋಕೆ ಸರ್ವಾನ್ ಕಾಮಾನ್ ಛಂದತಃ ಪ್ರಾರ್ಥಯಸ್ ಇಮಾಹಾರತಃ ಇಮಾಹಾರಾಮಾಃ ಸರಥಾಃ ಸತೂರ್ಯಾಃ ನ ಹಿ ಈದೃಶಾಃ ನ ಹಿ ಈದೃಶಾಃ ಲಭ್ಯನೀಯ ಮನುಷ್ಯ. ಮನುಷ್ಯರಿಗಿಂತ ಯಾವ ಚಾನ್ಸ್ ಸಿಗೋ ಇಲ್ಲೇ ಇಲ್ಲ, ಚಾನ್ಸೇ ಇಲ್ಲ ಭೂಲೋಕದೊಳಗೆ ಯಾರಿಗೂ ಇಂಥ ಅವಕಾಶ ಸಿಗೋದಿಲ್ಲ. ಆಭಿಹಿ ಮತ್ಪ್ರತ್ತಾಭಿಹಿ ಆಭಿರ್ಮತ್ಪ್ರತ್ತಾಭಿಹಿ ಪರಿಚಾರಯಸ್ವ ನಚಿಕೇತಃ ಮರಣಂ ಮಾ ಅನುಪ್ರಾಕ್ಷಿ. ಈ ಮರಣ ಸಂಬಂಧವಾದ ಒಂದು ಪ್ರಶ್ನೆ ಇದೆ ನೋಡು, ನೀನು ಆ ಒಂದು ಪ್ರಶ್ನೆ ಬಿಟ್ಟು ಏನು ಬೇಕು ಅದಕ್ಕೆ, ಈ ಬೆಂಚ್ ಕಾರ ನಿನಗೆ ಕೊಡ್ತೀನಿ, ಕಂಟಸ ಕಾರ ಕೊಡ್ತೀನಿ, ಆಡಿ ಕಾರ್ ಕೊಡ್ತೀನಿ, ರೋಲ್ಸ್ ರಾಯ್ ಕಾರ್ ಕೊಡ್ತೀನಿ, ಅವೆಲ್ಲ ಹೌದೇ ರಥಾಹ ಸರಥಾಹ ಸತೂರ್ಯ, ಜೈಪುರ್ ಪ್ಯಾಲೇಸು ನಿನಗೆ ಕೊಡ್ತೀನಿ, ಮೈಸೂರು ಪ್ಯಾಲೇಸು ನಿನಗೆ ಕೊಡ್ತೀನಿ, ಬೇಗ ಹೊಸ ಪ್ಯಾಲೇಸ್ ಕಟ್ಕೊಂಡು ಹೊಸ ಪ್ಯಾಲೇಸ್ ನೋಡ್ಸೋಕ್ಕೆ ಕಟ್ಕೊಡ್ತೀನಿ. ಈ ದೃಶ್ಯ ಮನುಷ್ಯರಿಗೆ ಈ ಪ್ರಕಾರವಾದಂತಹ ಅವಕಾಶ ನ ಲಭ್ಯನೀಯ, ಯಾವ ಮನುಷ್ಯರಿಗೆ ಇಂಥ ಅವಕಾಶ ಸಿಗೋದಿಲ್ಲ, ಅಂಥ ಅವಕಾಶ ನನಗೆ ಮಾಡಿಕೊಡ್ತೀನಿ. ಮತ್ತು ಸಾಕಷ್ಟು ಸೇವಕರು ಕೂತು ನಿಂತು ಸದಾ ಕಾಲ ನಿನ್ನ ಸೇವೆಯಲ್ಲಿ ತೊಡಗಿರ್ತಾರೆ, ನಿನ್ನ ಬ್ಯಾಸನ ಬರೋಂಗಿಲ್ಲ, ಅಷ್ಟು ನಿನ್ನ ಮೂಡ್ ನೋಡ್ತಿರ್ತಾರೆ, ಆ ಮೂಡಿಗೆ ತಕ್ಕಂತೆ ಹಿಂಗೆ ಸೇವಾ ಮಾಡ್ತಾರೆ. ನನಗೆ ಬೋರ್ನ ಬಿಟ್ಟ ಬೇಕಾ, ನೀನೇನು ಬಾಯಿಂದ ಕೇಳೋ ಅವಶ್ಯಕತೆ ಇಲ್ಲ, ನಿನ್ನ ಮೂಡ್ ಮೇಲೆ ಗೊತ್ತಾಗ್ಬಿಡ್ತು. ಬೋರ್ನ್ ಬಿಟ್ಟ ಕೊಕ್ಕೋ ಕೋಲಾ ಎಲ್ಲ ಮೂಡ್, ನಿನ್ನ ಮೂಡನ ಅವರು ಅಂತ ಅಂಥ ಪರಿಚಾರಯಸ್ವ ಏನ ಚಿಕೇತ ಮರಣಂ ಮಾನಪ್ರಾಕ್ಷಿ. ಏನು ಕೇಳಬೇಡ, ಮರಣ ವಿಷಯದಲ್ಲಿ ಪ್ರಶ್ನೆಗಳನ್ನು ಮಾತ್ರ ಕೇಳಬೇಡ, ದ್ಯಾಟ್ ಇಸ್ ಎಂಡ್ ಆಫ್ ಇಟ್, ಮರ್ತು ಬಿಡೋದನ್ನು. ಇವನು ಬಹಳ ವಿಚಾರ ಮಾಡ್ತಾನೆ, ಎಷ್ಟು ತ್ಯಾಗ ಮಾಡ್ತಾನೆ ಅದನ್ನು ಅಂದರೆ ಇನ್ನೂ ಅವ್ನಿಗೆ ಅದೇನಾಗುತ್ತೆ ಅದು ಅದ್ರ ಮಹತ್ವ ಇನ್ನೂ ಜಾಸ್ತಿ ಅಂತ ಗೊತ್ತಾಗ್ತಾನೆ. ಆಫ್ಟರ್ ಆಲ್ ಸ್ಮಾಲ್ ಬಾಯ್ ಅಲ್ಲ, ಅವನು ಈ ರೀತಿಯಾಗಿ ಗುರುತಿಸ್ತಾನೆ ಅದು ಎಷ್ಟು ಮಹತ್ವ, ಅದನ್ನ ಯಾಕೆ ಬಿಟ್ಕೊಡ್ಬೇಕು ನಾನು. ರಜೆ ಇದ್ದಂತೆ ಅವನು ಅಕಸ್ಮಾತ್ ನೆನಪಾಯ್ತು, ಆ ಹುಡುಗ ರಾಜ್ಕುಮಾರ್ ಬೆಳೆಯುವಾಗಿನಿಂದ ಹೇಳ್ತಿರ್ತಾನೆ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳನೇ ಕೋಣೆಗೆ ಹೋಗಬೇಡ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳನೇ ಕೋಣೆಗೆ ಹೋಗಬೇಡ, ಏಳನೇ ಕೋಣೆಗೆ ಹೋಗಬೇಡ. ಎಲ್ಲ ಕೋಣೆ ಬಾಗಿಲ ತೆರೆದಿರ್ತಾರೆ, ಆ ಏಳನೇ ಕೋಣೆ ಬಾಗಿಲು ಲಾಕ್ ಮಾಡಿ, ಅದು ಏಳನೇ ಯಾವ ಕೇಳ್ತಾನೆ ಯಾಕೆ ಲಾಕ್ ಮಾಡಿ, ಇಲ್ಲ ಅಲ್ಲಿ ಹೋಗಬಾರ್ದು ಅಲ್ಲಿ ಹೋಗಬಾರ್ದು ಅಲ್ಲಿ ಹೋಗಬಾರ್ದು ಅಲ್ಲಿ ಹೋಗಬಾರ್ದು ಅಲ್ಲಿ ಹೋಗಬಾರ್ದು ಕೇಳಿ ಕೇಳಿ ಕೇಳಿ ಕೇಳಿ ನೀವು ವಿಚಾರ ಮಾಡ್ತಾನೆ, ಅಲ್ಲಿ ಯಾಕೆ ಹೋಗಬಾರ್ದು ಅಲ್ಲಿ ಯಾಕೆ ಹೋಗಬಾರ್ದು. ಕೊನೆಗೆ ಒಂದು ದಿವಸ ಏನು ಮಾಡ್ತಾನೆ, ದೊಡ್ಡವನಾದ್ಮೇಲೆ ಕೊನೆಗೆ ಅಲ್ಲಿ ಹೋಗೇ ಬಿಡ್ತಾನೆ, ಅಲ್ಲಿ ಹೋದ್ಮೇಲೆ ಲೋಕನ ಬೇರೆ ಆಗಿದೆ, ಬಾಗಿಲು ಮುಚ್ಕೊಂಡ್ಬಿಡ್ತದೆ ಆ ಲೋಕ ಬೇರೆ ಆಗಿದೆ, ಅದೇ ಕಥೆ ಇದೆ, ಆ ಲೋಕನ ಬೇರೆ ಆಗ್ಬಿಡ್ತು, ಅವರಪ್ಪ ಯಾರು ಏನು ರಾಜ್ಯ ಎಲ್ಲ ಮರೆತು ಬಿಡ್ತಾನೆ, ಆ ರಾಜ್ಯ ಎಲ್ಲ ಮರ್ತಾನೆ, ಆ ಲೋಕನ ಬೇರೆ, ಆ ಲೋಕದಲ್ಲಿ ಒಂದಾಗಿದ್ದು ಲೈಫ್ ಸ್ಟೈಲ ಚೇಂಜ್ ಆಗಿದೆ. ಭಾರತ ಬಿಟ್ಟು ಅಮೇರಿಕಕ್ಕೆ ಹೋಗಿ ಅಮೇರಿಕನ್ ಲೈಫ್ ನೋಡಿದ್ದು ಬಿಡ್ತಾರೆ, ಏ ಭಾರತ ಏ ಅಲ್ಲಪ್ಪ ಅಲ್ಲಿ ಅದು ಏನು ಲಂಚ ಏನು ಜನ ಏನು ಟೇಬಲ್ ಟೇಬಲ್ ಅಂತ ಹೇಳಬೇಕು, ಎಷ್ಟು ಹೊಲಸು ಎಷ್ಟು ಕಿಚ್ಚದ ಬೇಡಪ್ಪ, ಸಣ್ಣ ಲೆವೆಲ್ ಇದೆ, ನೀ ಎಲ್ಲಿ ಬೇಕಾದ್ರೂ ಹೋಗಿ ಯಾವ್ದು ಬೇಕಾದ ಕೆಲಸ ಐದು ನಿಮಿಷ ಮಾಡ್ಕೊಂಡ್ಬಿಡು, ಎಲ್ಲ ಹೈಲು ಯಾವ ಎಷ್ಟು ಆ ಲೆವೆಲ್ ಅಂದರೆ ಅಂಬಾನಿ ಗೋದ್ರೇಜ್ ಪ್ರಾಮ್ ಆ ಲೆವೆಲ್ನಲ್ಲಿ ವಿಪ್ರೋ ಆ ಲೆವೆಲ್ನಲ್ಲಿ ಲಂಚ್ ಅಂದರೆ ಒಬಾಮಾ ಲೆವೆಲ್ನಲ್ಲಿ ಲಂಚ್ ಅದ ಸಣ್ಣ ಲೆವೆಲಿಗೆ ಇಲ್ಲೇ ಇಲ್ಲ ಯಾವ ಲಂಚ್ ಎಂಥದ್ದು ಎಲ್ಲ ಅದೇನಂತಾರೆ ಎಲ್ಲ ಕಂಪ್ಯೂಟರ್ಸ್ ಇವತ್ತಲ್ಲ 30 ವರ್ಷದಿಂದ ಕಂಪ್ಯೂಟರ್ ಇದ್ದಲ್ಲ ಮೊದಲಿನ ಕಾಲದಲ್ಲಿ ಇತ್ತೇನು ಲಂಚ್ ನಮ್ಗೆ ಗೊತ್ತಿಲ್ಲಲ್ಲ ನಮ್ಮ ಮೊದಲೇ ತಲೆ ಇಲ್ಲಿಂದ ಭಾರತದಿಂದ ಅಲ್ಲಿ ಹೋಗಿ ಮೊದಲೇ ತಲೆ ಅವ್ರ ಸ್ವಲ್ಪ ಲಂಚ್ ಆಯ್ತು ಅನುಭವಿಸಿದ್ರು ಕಾಣಿಸ್ತದೆ ಈಗ 30-35 ವರ್ಷದಂತ ಏನಿಲ್ಲ ನಾನು ಹೋದ್ದೆ ನಾನು ಹೋಗಿ 20 ವರ್ಷ 87ನೇ ಇಸ್ವಿ ನಾನು 25 ಇನ್ನೂ ಜಾಸ್ತಿ ಆಯ್ತು 27 ವರ್ಷ ಹೌದಲ್ಲ 87 20 ಲಾಸ್ಟ್ 97 ಹತ್ತು ವರ್ಷ ಹೋಗಿ ಇನ್ನು ಆದರೂ ಆ ಉದಾಹರಣೆ ಬರುವ ವೀಸಾ ಬೇಕಲ್ಲ ನನಗೆ 97 ಲಾಸ್ಟ್ ವೀಸಾ. ಇನ್ನು ಅಮೇರಿಕದಲ್ಲಿ 8 ಆಫೀಸ್ ಮಾಡಿದ್ದೆ. ಈಚ್ ಆಫೀಸ್ ಒಬ್ಬರದಲ್ಲ ಒಬ್ಬರ ಮನೆ ಒಳಗೆ ಸೆಲ್ಲರ್ ನೋಡಿ ನೆಲ ಮನೆಯಾಗ ಆಫೀಸ್ ಮಾಡಿದ್ದೆ. ಅಲ್ಲಿ ನೆಲ ಮನೆ ಒಳಗೆ ನಾನು ಇರಲಿಕ್ಕೆ ಜಾಗ 8 ಆಫೀಸ್ ಮಾಡಿದ್ದೇನೆ. ಕೆನಡಾದಲ್ಲಿ 3 ಆಫೀಸ್ ಮಾಡಿದ್ದೆ, 3-5 ನೆನಪಿ ನನಗೆ. ವ್ಯಾಂಕೋವರ್ ಮಾಡಬೇಕಾಗಿತ್ತು ಮಾಡಿದ್ದೆ ನಾನು. ಟೊರಂಟೋ, ಆಟೋವಾ, ಮಾಂಟ್ರಿಯಲ್, ಮಾಂಟ್ರಿಯಲ್ ಆಫೀಸ್ ಮಾಡಿದ್ದೆ. ಆಫೀಸ್ ಅಂದರೆ ಬ್ಯೂಟಿಫುಲ್ ಆಫೀಸ್ ಇಟ್ಟಿ ಎಲ್ಲ ಕಂಪ್ಯೂಟರ್ ಎಲ್ಲ ನಡೆಸೋದು ಮಾಡೋದು. ಯೂನಿವರ್ಸಿಟಿ ಯಂಗ್ಸ್ಟರ್ಸ್ ಬರ್ತಿದ್ರು, ಕೆಲಸ ಮಾಡ್ತಿದ್ರು ನಾನು ಸರ್. ಎಷ್ಟು ರೆಗ್ಯುಲರ್ ಲೆಟರ್ಸ್ ಬರ್ತಿದ್ದೆ ಎಲ್ಲರಿಗೆ, ಹೆಂಗಿದೆ ಹಂಗೆ ಬಿಟ್ಬಿಟ್ಟು ಏನೇನೋ ಎಕ್ಸ್ಪೆಕ್ಟ್ ಮಾಡಿ. ಸಿಂಗಲ್ ಹ್ಯಾಂಡೆಡ್ ಪೂಜೆ ಸ್ವಾಮೀಜಿ ಜ್ಯೋತ್ ಬಿದ್ದಲ್ಲ, ದಾಡಿಗೂ ಜ್ಯೋತ್ ಬೀಳಿಲ್ಲ, ಅವರ ಪಂಚಿಗೂ ಜ್ಯೋತ್ ಬೀಳಿಲ್ಲ. ದಾಡಿ ಪಂಚಿಗೆ ಜ್ಯೋತ್ ಬಿದ್ದಿಲ್ಲ, ಪರ್ಸಿಗೆ ಬಿದ್ದಿರ್ಬೋದು ಅಂತಂತೀರಿ. ಇಲ್ಲ, ಆವಾಗ ನಾ ಹಂಗೆ ಹಂಗೆ ತಿರುಗಾಡ ನಾ ಒಬ್ಬನ ಬೇರೆ ಯಾವ ಸ್ವಾಮಿಗಳು ಹೋಗ್ತಿದ್ದಿಲ್ಲ. ನಾವು ಹೋಗೋದು ಸ್ವಂತವಾಗೇ ಹೋದೆ, ನಾನು ಸ್ಪಾನ್ಸರ್ ತೊಗೊಂಡು ಹೋಗಿಲ್ಲ. ಅಂದರೆ ಪೂಜೆ ಸ್ವಾಮೀಜಿ ಸ್ಪಾನ್ಸರ್ ತೊಗೊಂಡು ಹೋಗಿಲ್ಲ, ಚಂದ್ರನ ಸ್ಪಾನ್ಸರ್ ತೊಗೊಂಡು ಹೋದೆ. ಇಷ್ಟು ವೆಲ್ ಎಸ್ಟಾಬ್ಲಿಷ್. ಆಮೇಲೆ ಲಂಡನ್ದು 3 ಮಾಡಿದ್ವಿ, ಬರ್ಮಿಂಗ್ಹ್ಯಾಮ್, ಮ್ಯಾಂಚೆಸ್ಟರ್, ಆಮೇಲೆ ಹ್ಯಾರೋ. ಬರ್ಮಿಂಗ್ಹ್ಯಾಮ್, ಮ್ಯಾಂಚೆಸ್ಟರ್, ಹ್ಯಾರೋ 3 ಕಡೆ ಮಾಡಿದ್ವಿ. ಎಲ್ಲ ಯಂಗ್ಸ್ಟರ್ಸ್, ಎಲ್ಲ ಯಂಗ್ಸ್ಟರ್ಸ್. ಐ ಡೋಂಟ್ ನೋ ವಾಟ್ ಹ್ಯಾಪನ್, ಸಡನ್ಲಿ ಎಲ್ಲ ಸ್ಟಾಪ್. ನನ್ನಿಂದ ಇಲ್ಲ, ಪಾಸ್ಪೋರ್ಟ್ ಪಾಸ್ಪೋರ್ಟ್ ಕಳ್ಕೊಂಡೆ ನಾ. ಅದು ಯಾವಾಗ ಸಿಕ್ಕ ಗೊತ್ತಾ, ಎಷ್ಟು ವರ್ಷ ಆದಮೇಲೆ ಪಾಸ್ಪೋರ್ಟ್ ಹೊಸದು ಮಾಡಿಸಿದೆ. ಪಾಸ್ಪೋರ್ಟ್ ಮಾಡಿಸಿ ಮತ್ತೊಂದು 2-3 ದೇಶಕ್ಕೆ ಹೋಗಿ ಬಂದೆ. ಆಮೇಲೆ ಈ ಹಳೆ ಕಳೆದು ಪಾಸ್ಪೋರ್ಟ್ ಸಿಕ್ತು. ಆದರೆ ಇನ್ನೂ 2-3 ವರ್ಷ ವೀಸಾ ಬಾಕಿ ಇತ್ತು. ಏನು ಅದೊಂದೇ ಕಳೆದಿರಲಿಲ್ಲ ಅಂತಂದ್ರೆ ವೆರಿ ಸಾರಿ ಫಾರ್. ಆವಾಗಲಿಂದಲೂ ಕೂಡ ನಮ್ಮ ನಮ್ಮ ನಮ್ಮ ಆಯುಷ್ಯ ಕರ್ನಾಟಕದ ಆಯುಷ್ಯ ಬಿಡಿದಾಗ ಆರ್ಗನೈಸ್ಡ್ ಆಫೀಸ್ ಅನ್ನೋದು ಆವಾಗಲಿಂದಲೂ. ಕೊನೆಗೆ ಎಲ್ಲಿ ಸಿಕ್ಕ ಕೊಟ್ಟು ಪಾಸ್ಪೋರ್ಟ್ ಎಲ್ಲಿ ಸಿಕ್ಬಿಟ್ಟಿದೆ? ಜಂಕನ ಕಸದ ತೊಟ್ಟಿ ಅಧ್ಯಾಪಕರು ಹಿಂದ್ಗಡೆ ಡೈನಿಂಗ್ ಹಾಲ್ ಅದಲ್ಲ, ಡೈನಿಂಗ್ ಹಾಲ್ ಪಕ್ಕ ಬಂದಿದ್ದಾರೆ ಗೋಡೌನ್ ಅದು. ಹಾಂ, ಸ್ಟೋರ್. ಆ ಸ್ಟೋರ್ ನೋಡೋಕೆ ಒಂದು ಯಾವುದು ಲಟ್ಟಿನ ಬಾಕ್ಸ್ ನೋಡಿದೆ, ತಳದಾಗೆಲ್ಲ ಮೂಳೆ ಆಗ್ತಿತ್ತು. ಕೂಟಸ್ಥಾಗಿದ್ದ ಕಾಲದಿಂದಲೂ ಆ ಜಂಕ್ ಹಂಗೆ ಅದ. ನಾವೆಲ್ಲ ಹುಡುಕಿವಿ ಆ ಜಂಕ್, ಅದು ಹುಡುಕೇವಿ ಜಂಕ್ನಾಗೂ ಹುಡುಕೇವಿ ನಾವು, ಸಿಕ್ಕಿಲ್ಲ. ಲಾಸ್ಟ್ ಇದೆಲ್ಲ ಆಶ್ರಮ ಕಟ್ಟಿದ್ದಾದರೂ ಸಪೋರ್ಟ್ನಿಂದ ಅಲ್ಲಿ ಹೋಗ್ತಿದ್ದೆ, ಉಪನ್ಯಾಸ ಮಾಡ್ತಿದ್ದೆ, ತರ್ತಿದ್ದೆ, ಕಟ್ತಿದ್ದೆ. ಯಾರು 1 ಪೈಸೆ ಕೇಳಿಲ್ಲ. ಇದು ಒಂದೇ ಅಲ್ಲ, ಯಾವ ಕೆಲಸಕ್ಕೂ ಯಾರಿಂದಲೂ 1 ಪೈಸೆ ಕೇಳಿಲ್ಲ. ಒಂದು ಪೂಜೆ ಸ್ವಾಮೀಜಿ ಕೊಡಬೇಕು, ಇದ್ರೆ ನಾನು ತರಬೇಕು ಅಂತ. ಅದು ಏನು ಬರೀ ಉಪನ್ಯಾಸ ಮಾಡಿ, ಈಗ ಕೇಳೋ ಬುದ್ಧಿ ಇಲ್ಲ. ಉಪನ್ಯಾಸ ಮಾಡೋದು ಎಲ್ಲ ಪಬ್ಲಿಕ್ನಾಗ ಒಂದು ಸಲ ಒಂದು ಪ್ರಕಟಣೆ ಮಾಡೋದು ಅಷ್ಟು. 5,000 ರೂಪಾಯಿ ನೋಡಿ ಒಂದು ರೂಮಿಗೆ, ಅಲ್ಲಿ ಕಟ್ಟೇವಲ್ಲ ಒಂದು ರೂಮಿಗೆ 5,000 ರೂಪಾಯಿ. 5,000 ರೂಪಾಯಿ ಯಾರು ಕೊಡ್ತಾರೆ ಅವ್ರ ಹೆಸರು ಒಂದು ರೂಮ್. ಆಗಿನ ಕಾಲಕ್ಕೆ 20 ಮಂದಿ ಮುಂದೆ ಬಂದರು. ಒಂದು 1 ಲಕ್ಷ ರೂಪಾಯಿ ಹಾಕಿ ಆ ಬಿಲ್ಡಿಂಗ್ ಕಟ್ಟಿದೆ ಕೆಳಗಿನ, ಮತ್ತೆ 2-3 ಲಕ್ಷ ಹಾಕಿ ಮ್ಯಾನಿಂಗ್ ಕಟ್ಟಿ, ಮತ್ತು 1 ಲಕ್ಷ ಹಾಕಿ ಡೈನಿಂಗ್ ಹಾಲ್ ಕಟ್ಟಿ. ರಾಧಾಕೃಷ್ಣ ಅಂತ ಬೋರ್ಡ್ ಅದು ನೋಡೋದು ಅವ್ರು ಕೊಟ್ಟಿದ್ದು. ಅವರು ಇದನ್ನು ಕೊಟ್ಟರು, ಮಾಮಾಜಿ ಕಾಟೇಜಿಗೆ ಕೊಟ್ಟರು. ಒಳ್ಳೆ ಜನ. ಇವತ್ತಿಗೂ ನನಗೆ ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿದ್ರೆ ಇದಿಷ್ಟು ಹಿಂಗೆ ಮಾಡೋದು ನಾನು. ಓಂ ಓಂ ಪೂರ್ಣಮಿದಂ ಪೂರ್ಣಾ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ ಜೀ ಕೀ ಜಯ.